ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ. ಇದರಲ್ಲಿ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪದವಿಗಳ ಪ್ರವೇಶಾತಿ ಹಾಗೂ ದಾಖಲಾತಿ ಪ್ರಕ್ರಿಯೆ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಕುಲಸಚಿವರಾದ ಡಾ ಬಿಸಿ ಗಿರೀಶ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈಗ ಕೆಲವು ಜಾಹೀರಾತು. ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ ಪುರಂ, ಹಾಸನ. ಯಾವುದೇ ಹೃದಯ ಸಂಬಂಧಿ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆ? ಎಲ್ಲಾ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳ ತುರ್ತು ಸಂದರ್ಭದ ಶಸ್ತ್ರಚಿಕಿತ್ಸೆ ಹಾಗೂ ನಿಯಮಿತ ಚಿಕಿತ್ಸಾ ಸೌಲಭ್ಯಗಳು ಈಗ ಹಾಸನದ ಮಂಗಳ ಆಸ್ಪತ್ರೆಯಲ್ಲೇ ಲಭ್ಯವಿದೆ. ಬೈಪಾಸ್ ಹಾಗೂ ವಾಲ್ವ್ಸ್ ಶಸ್ತ್ರಚಿಕಿತ್ಸೆ, ಓಲ್ಟರ್ ಮಾನಿಟರಿಂಗ್, 24/7 ಕ್ಯಾಥ್ಲ್ಯಾಬ್, ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ಸ್ಟಂಟ್ ಅಳವಡಿಕೆ, ಸಂಕೀರ್ಣ ಕೊರೋನರಿ ಇಂಟರ್ವೆನ್ಷನ್ಸ್, ಹೃದಯದ ಹೊರಭಾಗದ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ತಾತ್ಕಾಲಿಕ ಹಾಗೂ ಶಾಶ್ವತ ಪೇಸ್ ಮೇಕರ್ ಅಳವಡಿಕೆ, ಅಪಧಮನೀಯ ಅಂದರೆ ಆರ್ಟೀರಿಯಲ್ ಎಂಬಲೈಸೇಷನ್ ಹಾಗೂ ಕಾಯ್ಲಿಂಗ್, ಈ ಎಲ್ಲ ಒಂದೇ ಸೂರಿನಡಿ ಲಭ್ಯ. ಖಾಸಗಿ, ಸರ್ಕಾರಿ, ಅರೆ ಸರ್ಕಾರಿ ಸಿಬ್ಬಂದಿಗಳ ವೈದ್ಯಕೀಯ ಯೋಜನೆಯಡಿ ಎಲ್ಲಾ ವಿಧವಾದ ವಿಮಾ ಪಾಲಿಸಿ ಬಿಪಿಎಲ್ ಸ್ಕೀಮ್ಗಳಿಗೆ ಮಾನ್ಯತೆ ಇದೆ. ಸಮಸ್ತ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳಿಗೆ ನಿಮ್ಮ ಸಮೀಪದ ಸುಸಜ್ಜಿತ ಮಂಗಳ ಆಸ್ಪತ್ರೆ ಸದಾ ನಿಮ್ಮ ಸೇವೆಗೆ ಲಭ್ಯ. ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ ಪುರಂ, ಹಾಸನ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದಾ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈ ಬಾರಿಯ ಜೈವಿಕ ಮೇಳವು ಆಲೂರು ಬಳಿ ಇರುವ ಪುಣ್ಯಭೂಮಿ ಸಂಸ್ಥೆಯ ಹಸಿರು ಪರಿಸರದಲ್ಲಿ ಇದೇ ತಿಂಗಳ 7 ಮತ್ತು 8ನೇ ತಾರೀಕಿನಂದು ಜರುಗಲಿದೆ. ರೈತರು ಸಾರ್ವಜನಿಕರು ಭಾಗವಹಿಸಲು ಕೋರಲಾಗಿದೆ. ಟೀಚರಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣಾನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ್ವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೇ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರೀತಿಯ ಕೇಳುಗರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಹೈನು ಹೊನ್ನು, ಪಶುಸಂಗೋಪನೆ ಹಾಗೂ ಪಶುವೈದ್ಯಕೀಯ ಕುರಿತ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪದವಿಗಳ ಪ್ರವೇಶಾತಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾತನಾಡ್ತಾ ಇದ್ದೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೂಡ ಪಡೆದುಕೊಳ್ಳಬಹುದು. ದಾಖಲಾತಿ ಪ್ರಕ್ರಿಯೆಯ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ ಅದನ್ನು ಕೂಡ ಬಗೆಹರಿಸಿಕೊಳ್ಳಬಹುದು. ಅನೇಕರು ಈ ಒಂದು ಪಶುಸಂಗೋಪನೆಗೆ ಸಂಬಂಧಪಟ್ಟಂತಹ ಈ ಪದವಿಗಳು ಏನಿದ್ದಾವೋ ಇವುಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ಯಾಕೆ ಅಂತ ಹೇಳಿದರೆ ಇದೊಂದು ವಿಶಿಷ್ಟವಾದಂತಹ ಒಂದು ಪದವಿ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತು ಮನುಷ್ಯರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ವೈದ್ಯರನ್ನು ನಾವು ಕಾಣ್ತೇವೆ. ಅದೇ ರೀತಿ ಈ ಸಮಾಜದಲ್ಲಿ ನಮ್ಮ ಜೊತೆನೇ ಬದುಕ್ತಾ ಇರತಕ್ಕಂತಹ ಪಶುಗಳು ಅಥವಾ ಜಾನುವಾರುಗಳು ಏನಿದ್ದಾವೋ ಅವುಗಳ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಸ್ಪಂದಿಸ್ತಕ್ಕಂಥವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕಾಗುತ್ತೆ. ನೋಡಿ, ನಮ್ಮ ಸಮಸ್ಯೆಗಳೇನಿರುತ್ತೋ ಅದನ್ನು ನಾವು ವೈದ್ಯರ ಬಳಿ ಹೋದಾಗ ನೇರವಾಗಿ ಹಂಚಿಕೊಳ್ತೇವೆ. ಆದರೆ ಜಾನುವಾರುಗಳು ಅಥವಾ ಪಶುಗಳು ಯಾವ ಸಮಸ್ಯೆಯನ್ನು ಕೂಡ ಅವು ಹೇಳಲ್ಲ. ಕೇವಲ ಅವುಗಳ ಲಕ್ಷಣ ಏನಿರುತ್ತೋ ಅದನ್ನು ಅಂದಾಜು ಮಾಡಿ ವೈದ್ಯರು ಅದಕ್ಕೆ ಉಪಚಾರವನ್ನು ಅಥವಾ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಆ ಕಾರಣಕ್ಕೆ ಇದೊಂದು ವಿಶಿಷ್ಟವಾದಂತಹ ಪದವಿ ಅಂತ ಹೇಳಿ ನಾನು ಹೇಳಿದೆ. ಹಾಗೆಯೇ ಈ ಒಂದು ಈ ಪಶುವೈದ್ಯಕೀಯ ಪದವಿಗೆ ಸಂಬಂಧಪಟ್ಟ ಹಾಗೆಯೇ ಸಾಕಷ್ಟು ಉದ್ಯೋಗದ ಅವಕಾಶಗಳು ಕೂಡ ಇದ್ದಾವೆ. ಅವುಗಳೆಲ್ಲದರ ಪರಿಚಯವನ್ನು ಕೂಡ ನಾವು ಇವತ್ತು ಮಾಡಿಕೊಡ್ತೇವೆ. ನಿಮಗೆ ಇರುವಂತಹ ಅನುಮಾನಗಳನ್ನು ಕೂಡ ಬಗೆಹರಿಸ್ತೇವೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಪ್ರಾಧ್ಯಾಪಕರು ಹಾಗೂ ಸಹಾಯಕ ಕುಲಸಚಿವರು ಆಗಿರತಕ್ಕಂತಹ ಡಾಕ್ಟರ್ ಬಿಸಿ ಗಿರೀಶ್ ಅವರು. ಗಿರೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಒಂದು ಪದವಿಯ ಬಗ್ಗೆ ನಮಗೆ ಅಷ್ಟು ಜ್ಞಾನ ಇರೋದಿಲ್ಲ. ಯಾಕೆ ಅಂತ ಅಂದರೆ ಇದುವರೆಗೆ ಒಂದೋ ಅಥವಾ ಎರಡೋ ಕಾಲೇಜ್ ಇತ್ತು, ಈಗಲೂ ಕೂಡ ಇಡೀ ರಾಜ್ಯದಲ್ಲಿ ಕೇವಲ 5 ಕಾಲೇಜುಗಳು ಇದ್ದಾವೆ. ಹಾಗಾಗಿ ಎಲ್ರಿಗೂ ಕೂಡ ಇದರ ಬಗ್ಗೆ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಕೃಷಿಕರಿಗೆ ಮತ್ತು ನಮ್ಮ ಕೇಳುಗರಿಗೆ ಎಲ್ರಿಗೂ ಕೂಡ ಈ ಒಂದು ಈ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ಪದವಿಗಳ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ನಾವು ಇವತ್ತು ಈ ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ. ಜೊತೆಗೆ ಈ ಪದವಿಗಳಿಗೆ ಈಗಾಗಲೇ ಪ್ರವೇಶಾತಿ ನಡೀತಾ ಇದೆ, ಇನ್ನೂ ಕೂಡ ನಡೀತಾ ಇದೆ. ಆ ಕಾರಣಕ್ಕಾಗಿ ಇದರ ಬಗ್ಗೆ ಯಾರಿಗಾದರೂ ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥ ಕಾರಣದಿಂದಲೂ ಕೂಡ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು. ಈ ಒಂದು ಪಶುವೈದ್ಯಕೀಯ ಪದವಿಗಳ ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ಅದರ ಪ್ರಕ್ರಿಯೆ ಹೇಗಿರುತ್ತೆ, ಇದರ ಒಂದು ಪರಿಚಯವನ್ನು ಮಾಡಿಕೊಡಿ. ಸೊ ಮುಖ್ಯವಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನಮ್ಮ ಇದು ಏನು ಕೇಂದ್ರ ಕಚೇರಿ ಬಂದು ಬೀದರ್ನಲ್ಲಿ, ಒಂದು ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಅಂಗಸಂಸ್ಥೆಯಾಗಿ ನಮ್ಮಲ್ಲಿ ಒಟ್ಟು 5 ಮಹಾವಿದ್ಯಾಲಯಗಳು ಕಾಲೇಜುಗಳು ಕೆಲಸ ಮಾಡ್ತಾ ಇದ್ದಾವೆ, ಪಶುವೈದ್ಯಕೀಯ ಮಹಾವಿದ್ಯಾಲಯ. ನೀವು ಹೇಳಿದಾಗೆ ಮೊದಲು ಬೆಂಗಳೂರು ಮತ್ತು ಬೀದರ್ ಎರಡೇ ಕಡೆ ಇದ್ದಿದ್ದು ಕಾಲೇಜುಗಳು, ಇತ್ತೀಚೆಗೆ ಗದಗು, ಹಾಸನ ಮತ್ತು ಶಿವಮೊಗ್ಗ ಇಲ್ಲೂ ಸಹ ಕಾಲೇಜುಗಳು ತೆರೆದಿರೋದ್ರಿಂದ ಒಂದು 5 ಕಾಲೇಜುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ, ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು. ಈ ಒಂದು ಇವೆಲ್ಲ 5 ಕಾಲೇಜುಗಳು ಒಂದೇ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಅಂಗಸಂಸ್ಥೆಗಳು. ಈಗ ಪ್ರವೇಶ ಪ್ರಕ್ರಿಯೆ ಯಾವ ರೀತಿ ಮಾಡ್ತೀವಿ, ನಮ್ಮಲ್ಲಿ BBSC ಅಂಡ್ AH ಅಂತ ಒಂದು ಕೋರ್ಸ್ ಇದೆ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ. ಅಂದರೆ ಇದು ಒಂದು ರೀತಿ ಡ್ಯುಯಲ್ ಡಿಗ್ರಿ. ಡ್ಯುಯಲ್ ಡಿಗ್ರಿ ಅಂದರೆ ಎರಡು, ಒಂದು ವೆಟರ್ನರಿ ಸೈನ್ಸು ಪಶುವೈದ್ಯಕೀಯ, ಇನ್ನೊಂದು ಅನಿಮಲ್ ಹಸ್ಬೆಂಡ್ರಿ ಪಶು ಸಂಗೋಪನೆ. ಇವೆರಡೂ ಪದವಿಗಳನ್ನು ಒಟ್ಟಾಗಿ ಕೊಡ್ತಕ್ಕಂಥ ಒಂದು ಪದವಿ ಪ್ರಕ್ರಿಯೆ, ಒಂದು ಪದವಿ ಇದು. ಈ BBS NDH ಬಿಟ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಫಿಷರಿ ಸೈನ್ಸಸ್ ಅಂತ ಮೀನುಗಾರಿಕೆ ಒಂದು ಮಂಗಳೂರಿನಲ್ಲಿ ಒಂದು ಮಹಾವಿದ್ಯಾಲಯ ಇದೆ, ಅಲ್ಲಿ BFSC ಅಂತಕ್ಕಂಥ ಒಂದು ಪದವಿಯನ್ನು ನೀಡ್ತೀವಿ. ಮತ್ತೆ ಡೈರಿ ಸೈನ್ಸ್ ಕಾಲೇಜುಗಳು, ಈ ಹೈನುಗಾರಿಕೆ ತಂತ್ರಜ್ಞಾನದ ಕುರಿತಾದಂಥ ಎರಡು ಕಾಲೇಜುಗಳಿವೆ, ಒಂದು ಬೆಂಗಳೂರಿನಲ್ಲಿದೆ ಹೆಬ್ಬಾಳದಲ್ಲಿ, ಇನ್ನೊಂದು ಕಲಬುರಗಿಯಲ್ಲಿ ಒಂದು ಕಾಲೇಜ್ ಇದೆ. ಎರಡು ಕಾಲೇಜು ಡೈರಿ ಕಾಲೇಜುಗಳಿವೆ. ಈಗ ಒಟ್ಟು 8 ಪದವಿ ಕಾಲೇಜುಗಳಲ್ಲಿ 5 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಕರ್ನಾಟಕದಲ್ಲಿ ಹಾಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಪದವಿಗೆ ದಾಖಲಾತಿಯನ್ನು ಮಾಡ್ಕೋಬಹುದು ಇಡೀ ನಮ್ಮ ರಾಜ್ಯದಲ್ಲಿ? ಅವರು ದಾಖಲಾಗಬೇಕು ಅಂತ ಅಂದರೆ ಕನಿಷ್ಠ ಅರ್ಹತೆ ಏನಿರಬೇಕು ಸರ್? ನಮ್ಮ ಏನು ಈ ದಾಖಲಾತಿ ಪ್ರಕ್ರಿಯೆ ಅಂದರೆ ಪ್ರವೇಶಾತಿ ಪಡೆಯುವಾಗ ಒಟ್ಟು ನಮ್ಮ 5 ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ 70-75 ಸೀಟುಗಳಷ್ಟು ನಾವು ಅಭ್ಯರ್ಥಿಗಳನ್ನು ತಗೋತೀವಿ ಒಂದು ಕಾಲೇಜಿಗೆ. ಅಂದರೆ ಸರಾಸರಿ ಒಂದು ವರ್ಷಕ್ಕೆ ಈ 5 ಕಾಲೇಜುಗಳನ್ನು ಸೇರಿ ಒಂದು ಅಂದಾಜು ಪ್ರಕಾರ ಒಟ್ಟು ಒಂದು 400 ಸೀಟುಗಳು ಇಡೀ ಕರ್ನಾಟಕದಲ್ಲಿ ಲಭ್ಯ ಇರ್ತವೆ. ಈ 400 ಸೀಟುಗಳನ್ನು ನಾವು ಕೆಲವೊಂದು ನಿರ್ದಿಷ್ಟವಾದ ಮಾನದಂಡಗಳನ್ನು ಅನುಸರಿಸಿ ನಾವು ವಿದ್ಯಾರ್ಥಿಗಳಿಗೆ ನೀಡ್ತೀವಿ. ಒಂದು 80% ಏನು 80% ಆಫ್ ಸೀಟ್ಸ್ ಏನಿರ್ತವೆ ಇವನ್ನ CET ಮುಖಾಂತರ, ಈ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅದ್ರ ಪ್ರಕಾರ ಅವರು ಏನು ಎಕ್ಸಾಮ್ ಬರೀತಾರೆ ಅವರು CET, ಅದರಲ್ಲಿ ವೆಟರ್ನರಿ ಆಪ್ಷನಲ್ ಏನೋ ಸಬ್ಜೆಕ್ಟ್ಸ್ ಇರ್ತದೆ ಅದನ್ನು ಚೂಸ್ ಮಾಡಬೇಕು. ಮತ್ತೆ ಅದರಲ್ಲಿ ಪ್ರಾಕ್ಟಿಕಲ್ ಸಹ ಬರ್ತದೆ. ಅಗ್ರಿಕಲ್ಚರ್ ಕೋಟಾದವರಿಗೆ ಆ 80%ನಲ್ಲಿ 50% ಸೀಟ್ಸ್ ಅನ್ನು ನಾವು ರಿಸರ್ವ್ ಮಾಡಿಟ್ಬಿಟ್ಟಿರ್ತೀವಿ. ಅಂದರೆ ಕೃಷಿ ಕೋಟಾದವ್ರದ್ದು 40% ಟೋಟಲ್, ಅದು ಮತ್ತು ಅದು 80%. ಇನ್ನು 15% ನಾವು VCA ಅಂತ ಹೇಳ್ತೀವಿ, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ಅಂದರೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ತು, ಅದು ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ. ಅವರ ಮುಖಾಂತರ ನಾವು ಇನ್ನು 15% ಸೀಟುಗಳನ್ನು ತುಂಬ್ತೀವಿ. ಇನ್ನು 5% ಸೀಟುಗಳನ್ನು ನಾವು NRI ಕೋಟಾ ಅಂತ ಕರಿತೀವಿ. ಈಗ ಅನಿವಾಸಿ ಭಾರತೀಯರು ಅಂತ ಏನಿರ್ತಾರೆ ಅದರ ಅವ್ರಿಗೆ ಮೀಸಲಾಗಿ ಇಟ್ಟಿರ್ತೀವಿ. ಆ ಅನಿವಾಸಿ ಭಾರತೀಯರಲ್ಲಿ ಅಂದರೆ ಆಂಗ್ಲೋ ಇಂಡಿಯನ್ಸ್ ಅಂತ ಬರ್ತಾರೆ, ಆಮೇಲೆ ಎನ್ ಆರ್ ಐಸ್ ಅಂತ ಬರ್ತಾರೆ ಅವರ ಮಕ್ಕಳು, ವಿದೇಶದಲ್ಲಿ ಇರ್ತಕ್ಕಂಥ ಭಾರತೀಯರ ಮಕ್ಕಳು, ಮತ್ತೆ ಎನ್ ಆರ್ ಐ ಸ್ಪಾನ್ಸರ್ಡ್ ಅಂತ ಬರ್ತದೆ, ಅಲ್ಲಿ ಇರ್ತಕ್ಕಂಥವ್ರು ಇಲ್ಲಿನ ಮಕ್ಕಳನ್ನ ಅವ್ರ ರಿಲೇಟಿವ್ಸ್ ಇರ್ಬೋದು ಅವ್ರಿಗೆ ಅವರು ಸ್ಪಾನ್ಸರ್ ಮಾಡ್ತಕ್ಕಂಥ ಅವ್ರ ಫೀಸನ್ನು ಅವ್ರು ಪೇ ಮಾಡಿ. ಹಲೋ ಹಲೋ, ಹೀಗೆ ಎನ್ ಆರ್ ಐ ಕೋಟಾ ಅನ್ನುವಂಥದ್ದು ಕೂಡ ಹೌದು ಸರ್, ಈ ತರ ಇನ್ನು 5% ಸೀಟ್ಗಳನ್ನು ನಾವು ಎನ್ ಆರ್ ಐ ಕೋಟಾ ಅಂತ ನಾವು ಕೊಡ್ತೀವಿ. ಅದೇ ಈಗ ಭಾರತೀಯ ಪಶುವೈದ್ಯಕೀಯ ಪರಿಷತ್ತು ಅಂತ ನಾನು ಹೇಳಿದೆ, ವಿಸಿಐ ಅಂತ. ಈಗ ನಮ್ಮಲ್ಲಿ ಇರತಕ್ಕಂತಹ ಏನು ಸಿಲೆಬಸ್ ಅಥವಾ ನಮ್ಮ ದೇಶದಲ್ಲಿ ಒಂದು 50-52 ಒಟ್ಟು ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಕೆಲಸ ಮಾಡ್ತಾ ಇದ್ದಾವೆ, ಅಲ್ಲಿ ಎಲ್ಲಾ ಏಕರೂಪದಾದಂತಹ ಒಂದು ಸಿಲೆಬಸ್ ಅನ್ನ ನಾವು ಮೇಂಟೈನ್ ಮಾಡ್ತೀವಿ. ಇದು ಭಾರತೀಯ ಪಶುವೈದ್ಯಕೀಯ ಪರಿಷತ್ತಿನ ಒಂದು ಏನು ಶಿಫಾರಸು, ಅವರು ಕಾಲಕಾಲಕ್ಕೆ ಅದನ್ನ ರಿವೈಸ್ ಮಾಡ್ತಾ ಹೋಗ್ತಾರೆ. ನಾವು ಎಂ ಎಸ್ ವಿ ಅಂತ ಕರಿತೀವಿ, ಅಂದ್ರೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಫಾರ್ ವೆಟರ್ನರಿ ಎಜುಕೇಷನ್ ಅಂತ. ಅಂದ್ರೆ ಅವರು ಇಂತಹ ಸಿಲೆಬಸ್ಸು ಇಷ್ಟು ಇದೆ, ಇಷ್ಟೇ ವರ್ಷಗಳಲ್ಲಿ ಅದನ್ನ ಬೋಧಿಸಬೇಕು. ಒಟ್ಟು ನಮ್ಮಲ್ಲಿ ಏನು 5.5 ವರ್ಷಗಳ ಏನು ಡಿಗ್ರಿ ಏನಿರ್ತದೆ, ಅದರಲ್ಲಿ ಮೊದಲನೇ ವರ್ಷ ಏನು ಬೋಧಿಸಬೇಕು, ಎರಡನೇ ವರ್ಷ ಏನು, 3 ವರ್ಷ ಏನು, 4ನೇ ವರ್ಷ, ಇದೆಲ್ಲ ಏಕರೂಪದಲ್ಲಿ ಇಡೀ ದೇಶದಲ್ಲಿ ಎಲ್ಲಾ ಕಾಲೇಜುಗಳಲ್ಲಿ ಒಂದೇ ರೀತಿ ನಡೀತಾ ಇರ್ತದೆ. ಅವರು ಮಾನ್ಯತೆಯನ್ನು ನೀಡ್ತಕ್ಕಂಥದ್ದು ಸಹ ವಿಸಿಐ ಮೂಲಕನೇ, ಅಂದ್ರೆ ನಮ್ದು ವಿಸಿಐ ರೆಕಗ್ನೈಸ್ಡ್ ಕಾಲೇಜುಗಳು ಅಂತ ಹೇಳ್ತೀವಿ. ನಿರ್ದಿಷ್ಟವಾಗಿ ಇಷ್ಟು ಸ್ಪೇಸ್ ಇರಬೇಕು, ಇಷ್ಟು ದೊಡ್ಡದಿರಬೇಕು, ಇಷ್ಟು ಕಾಂಪ್ಲೆಕ್ಸ್, ಇಷ್ಟು ಜಾಗ ಇರಬೇಕು, ಇಷ್ಟು ಪ್ರಾಣಿಗಳನ್ನು ನೀವು ಮೇಂಟೈನ್ ಮಾಡಬೇಕು, ಇಷ್ಟು ಜನ ಏನು ಪ್ರಾಧ್ಯಾಪಕರು ಇರಬೇಕು, ಇಷ್ಟು ಕೊಠಡಿಗಳಿರಬೇಕು, ಹೀಗೆ ಪ್ರತಿಯೊಂದಕ್ಕೂ ಅವರು ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಲ್ಲಿಂದ ಅವರು ನಿಗದಿ ಮಾಡಿರ್ತಾರೆ, ಅಕಾರ್ಡಿಂಗ್ಲಿ ನಾವು ಅದನ್ನ ಮಾನ್ಯತೆಯನ್ನು ಪಡ್ಕೋಬೇಕಾಗುತ್ತೆ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಾವಿವತ್ತು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪದವಿಗಳ ಪ್ರವೇಶಾತಿ ಹಾಗೂ ದಾಖಲಾತಿ ಪ್ರಕ್ರಿಯೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದರೆ, ನಿಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಳ್ಬೇಕು ಅಂತ ಹೇಳಿದರೆ, ನೀವು ನೇರವಾಗಿ ಕರೆಯನ್ನು ಮಾಡಬಹುದು. ಕರೆಯನ್ನು ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 246-289, ಮತ್ತೊಂದು ಸಂಖ್ಯೆ 245-258, STD ಕೋಡ್ ಸಂಖ್ಯೆ 08172. ಕರೆಯನ್ನು ಮಾಡಿ ಡಾಕ್ಟರ್ ಬಿ ಸಿ ಗಿರೀಶ್ ಅವರಿಂದ ನೀವು ಉತ್ತರವನ್ನು ಪಡೆದುಕೊಳ್ಬಹುದು. ಅನೇಕ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇವತ್ತು ಈ ಒಂದು ಕೋರ್ಸಿನ ಬಗ್ಗೆ ಹೆಚ್ಚು ಆಸಕ್ತಿ ಇದೆ, ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಹಾಗಾಗಿ ಡಾಕ್ಟರ್ ಆಗ್ತಕ್ಕಂಥದ್ದು ಹೇಗೆ, ಯಾವ ಪದವಿಯನ್ನು ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು ಡಾಕ್ಟರ್ ಆಗಬೇಕು ಅಂತ ಹೇಳಿದರೆ? ನಾನು ಆಗಲೇ ಹೇಳಿದೆ ನಿಮಗೆ, ಭಾರತೀಯ ಪಶುವೈದ್ಯಕೀಯ ಪರಿಷತ್ತು ಅಂತ. ಅದೇ ರೀತಿಯಲ್ಲಿ ಕರ್ನಾಟಕದ ಪ್ರತಿಯೊಂದು ರಾಜ್ಯಗಳಲ್ಲೂ ಸಹ ಈ ಪರಿಷತ್ತಿನ ಒಂದು ಅಂಗಸಂಸ್ಥೆ ಇರ್ತದೆ. ನಮ್ಮ ಕರ್ನಾಟಕದಲ್ಲಿ ಇದು ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಅಂತ ಪರಿಷತ್ತು ಬೆಂಗಳೂರಿನಲ್ಲಿ ಇದೆ. ಇಲ್ಲಿ ನಾವು ಏನು ಸರ್ಟಿಫಿಕೇಟನ್ನು ಪಡೆದು ಅಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕಾಗ್ತದೆ. ಈ ರೀತಿ ಪಶುವೈದ್ಯಕೀಯ ಒಂದು ವೃತ್ತಿಯನ್ನು ಪದವಿಯನ್ನು ಪಡೆದ ಮೇಲೆ ಮಾತ್ರ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಈ ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಒಪ್ಕೊಳ್ತಕ್ಕಂತಹ ಡಿಗ್ರಿ ಕರ್ನಾಟಕದಲ್ಲಿ ನಾವು ಕೊಡ್ತಾ ಇರತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ನಾನು ಆಗಲೇ ಹೇಳಿದಾಗೆ BBSc & AH ಅಂತ, ಇದು ಡ್ಯುಯಲ್ ಡಿಗ್ರಿ. ಈ BBSc & AH ಏನು ಈ ಡಿಗ್ರಿಯನ್ನು ಪಡೆದಿರ್ತಕ್ಕಂಥ ಪದವೀಧರರು KVC ರಿಜಿಸ್ಟ್ರೇಷನ್ ಅಥವಾ ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ತಿನಲ್ಲಿ ಅವರು ನೋಂದಾವಣೆ ಮಾಡಿಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಇರ್ತದೆ. ಹಾಗಾಗಿ BBSc & AH ಪದವಿಯನ್ನು ಪಡೆದು ಅವರು ನೋಂದಾವಣೆ ಮಾಡಿಕೊಂಡು ಮತ್ತೆ ಪ್ರಾಕ್ಟೀಸ್ ಅನ್ನು ಮಾಡಬೇಕಾಗ್ತದೆ. ಹೀಗೆ ಅದರ ಒಂದು ಪ್ರಕ್ರಿಯೆ ಇರುತ್ತೆ ಅನ್ನುವಂಥದ್ದು. ಈ ಪಶುವೈದ್ಯಕೀಯ ಪ್ರವೇಶಾತಿ ಕುರಿತು ಮತ್ತೊಂದಷ್ಟು ಮಾಹಿತಿಯನ್ನು ತಾವು ಹಂಚ್ಕೋಬೇಕು. ಯಾಕೆ ಅಂತ ಹೇಳಿದರೆ, ತಾವು ಆರಂಭದಲ್ಲೇ ಹೇಳಿದ್ರಿ, ಯಾರು CET ಪರೀಕ್ಷೆಯನ್ನು ಎದುರಿಸ್ತಾರೋ ಅವರು ಇದಕ್ಕೆ ಅರ್ಹರಾಗಿರ್ತಾರೆ, CET ಮೂಲಕ ಬರಬೇಕಾಗುತ್ತೆ ಅಂತ ಹೇಳಿ. CET ಪರೀಕ್ಷೆಯ ಫಲಿತಾಂಶಗಳು ಬಿಡುಗಡೆ ಆದ ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕು, ಪ್ರವೇಶಾತಿಯನ್ನು ಪಡೆದುಕೊಳ್ಳುವಂಥದ್ದು ಹೇಗೆ? ನಾನು ಮುಂಚಿನಿಂದ ಒಂದು ಕಡೆಯಿಂದ ಹೇಳ್ಕೊಂಡ್ಬಂದ್ಬಿಡ್ತೀನಿ ಹೇಗೆ. ಈಗ ವಿದ್ಯಾರ್ಥಿಗಳು ಸೈನ್ಸ್ನಲ್ಲಿ ಅಂದರೆ PCMBಯಲ್ಲಿ ಅವರು ಸೆಕೆಂಡ್ ಇಯರ್ PUCಯನ್ನು ಓದ್ತಾ ಇರ್ತಾರೆ, ಇವರು ನೆಕ್ಸ್ಟ್ CET ಎಕ್ಸಾಮನ್ನು ಬರೀತಾರೆ. ಇಲ್ಲಿ CET ಎಕ್ಸಾಮಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಈ ಮೂರು ವಿಷಯಗಳನ್ನು ಮಾತ್ರ ಈ ರ್ಯಾಂಕಿಂಗ್ ವೆಟರ್ನರಿಯಲ್ಲಿ ರ್ಯಾಂಕಿಂಗ್ ಕೊಡುವಾಗ ಪರಿಗಣಿಸ್ತಾರೆ, ಮ್ಯಾಥಮೆಟಿಕ್ಸನ್ನು ಅವರು ಪರಿಗಣಿಸೋದಿಲ್ಲ. ಮತ್ತು ಆ ಪರೀಕ್ಷೆಯಲ್ಲಿ ತೆಗೆದಂತಹ ಅಂಕಗಳು ಬೇಡವಾ ವೆಟರ್ನರಿಗೆ, ಆ ಥರ ಹೇಳೋಕ್ಕಾಗಲ್ಲ. ನಮ್ಮಲ್ಲೂ ಯಾಕಂದ್ರೆ ಈ ತಳಿ ಸಂವರ್ಧನೆ ಅವೆಲ್ಲ ಬರ್ತದೆ, ಜೆನೆಟಿಕ್ಸ್ ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಂತ, ಅಲ್ಲೂ ಮ್ಯಾಥಮೆಟಿಕ್ಸ್ ಬೇಕಾಗತ್ತೆ. ಅಂದ್ರೆ ಮುಖ್ಯ ನಮ್ಮ ಅವರ ಫೋಕಸ್ ಏನಿರ್ತದೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು. ಈವನ್ ನೀವು MBBS ಮೆಡಿಕಲ್ ಅನ್ನು ಸಹ ಇದೆ ಮಾನದಂಡವನ್ನು ಯೂಸ್ ಮಾಡ್ತಾರಲ್ಲಿ, ಮ್ಯಾಥಮೆಟಿಕ್ಸ್ ಬೇಕು. ಬಟ್ ಈ ಕೋರ್ಸ್ಗಳಿಗೆ ಈ ಮೂರು, ಅದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ತೆಗೆದಿರ್ತಕ್ಕಂಥ ಅಂಕಗಳು ಮತ್ತೆ ಅವರು CET ಪಡೆದಿರ್ತಕ್ಕಂಥ ಅಂಕಗಳು, ಅದು ಒಂದೊಂದು ವರ್ಷ ಒಂದೊಂದು ರೀತಿ ಬದಲಾಗ್ತಾ ಹೋಗ್ತದೆ. ಈಗ ಅಭ್ಯರ್ಥಿಗಳು ಏನ್ ಮಾಡಬೇಕು ಅಂದ್ರೆ ಆ ವರ್ಷ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಅಲ್ಲಿ ಆ ಪ್ರಾಸ್ಪೆಕ್ಟಸ್ ಅಲ್ಲಿ ಎಲ್ಲಾ ರೀತಿಯಾದ ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ. ಇಲ್ಲಿ ಕೆಲವೊಂದ್ಸಲ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಕೆಲವೊಂದ್ಸಲ ಪ್ರಾಕ್ಟಿಕಲ್ ಅಂತ ಬರ್ತದೆ, ವೆಟರ್ನರಿ ಪ್ರಾಕ್ಟಿಕಲ್ ಅಂತ ಸೆಪರೇಟ್ ಆಗಿ ರ್ಯಾಂಕ್ ಕೊಡ್ತಾರೆ. ಅದು ಹೇಗೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಒಟ್ಟು 80% ಏನು CET ಏನು ಅಭ್ಯರ್ಥಿಗಳ ಸೀಟ್ಗಳು ಇರ್ತವೆ, ಅದರಲ್ಲಿ ಅರ್ಧ ಅಂದ್ರೆ 40% ಸೀಟ್ಸ್ ಅನ್ನು ನಾವು ಈ ರೈತರ ಮಕ್ಕಳಿಗೆ ಕೃಷಿ ಕೋಟಾದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೊಡ್ತೀವಿ. ಹಾಗಾಗಿ ಅವರು ಕೃಷಿ ಅಥವಾ ಕೃಷಿ ಮಾಡ್ತಾ ಇರತಕ್ಕಂತಹ ರೈತರು ಅಥವಾ ಪಶುಪಾಲಕರ ಮಕ್ಕಳು ಅನ್ನೋದನ್ನ ಕೆಲವೊಂದ್ಸಲ ಅವರು ಪ್ರೂವ್ ಮಾಡಬೇಕಾಗುತ್ತೆ. ಇದಕ್ಕೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಪ್ರಾಕ್ಟಿಕಲ್ ಟೆಸ್ಟ್ಗಳನ್ನ ಮಾಡ್ತೀವಿ. ಪ್ರಾಕ್ಟಿಕಲನ್ನ ಟೆಸ್ಟ್ ಮಾಡಿ ಅದರಲ್ಲಿ ಮಾರ್ಕ್ಸ್ ಬಂದಿದ್ದನ್ನ ಮತ್ತೆ ಆ CET ರ್ಯಾಂಕಿಂಗ್ ಅಲ್ಲಿ ಪರಿಗಣಿಸಿದ ನಂತರ ಏನ್ ಮಾಡ್ತಾರೆ, ಅದಕ್ಕೆ ಸೆಪರೇಟ್ ಆಗಿ ಪ್ರಾಕ್ಟಿಕಲ್ ವೆಟರ್ನರಿ ರ್ಯಾಂಕ್ ಅಂತ ಕೊಡ್ತಾರೆ. ಇದು ಅಗ್ರಿಕಲ್ಚರ್ ಕಾಲೇಜುಗಳಲ್ಲೂ ಹಾಗೇನೆ, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ನಾವು ಒಟ್ಟಾಗಿ ಇವನ್ನ ಫಾರ್ಮ್ ಯೂನಿವರ್ಸಿಟೀಸ್ ಅಂತ ಕರಿತೀವಿ. ಅಂದ್ರೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ವಿಶ್ವವಿದ್ಯಾಲಯಗಳು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಈ ರೀತಿ 7 ವಿಶ್ವವಿದ್ಯಾಲಯಗಳಿದ್ದಾವೆ. ತೋಟಗಾರಿಕೆ, ಕೃಷಿ, ಹೀಗೆ ಇವೆಲ್ಲರೂ ಎಲ್ಲಾ ಕಡೆನೂ ಸಹ ಕೃಷಿ ಮಕ್ಕಳಿಗೆ ಅಥವಾ ರೈತರ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ವಿಶೇಷ ಒಂದು ಸವಲತ್ತು ಇರುತ್ತೆ, ಮೀಸಲಾತಿ 40%. ಇದು ಪ್ರಾಕ್ಟಿಕಲ್ ಟೆಸ್ಟ್. ಈಗ ವೆಟರ್ನರಿ ಟೋಟಲ್ ರ್ಯಾಂಕಿಂಗ್, ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅಂತ ಬರ್ತದೆ. ಇದು 50% ಕೌಂಟ್ ಮಾಡ್ತಾರೆ. ಇದು ಯಾವಾಗ ಅಂತಂದ್ರೆ ನೀವು ಆಗ್ಲೇ ಹೇಳಿದ್ರಿ, ನೀನು CET ಪರೀಕ್ಷೆ ಮುಗಿದ ಮೇಲೆ ರ್ಯಾಂಕ್ ಅನೌನ್ಸ್ ಆದ್ಮೇಲೆ ಈಗ ಅಲರ್ಟ್ ಆಗ್ಬಿಡ್ಬೇಕು ವಿದ್ಯಾರ್ಥಿಗಳು. ಈ ಎಲ್ಲಾ ಪ್ರಕ್ರಿಯೆಗಳು, ವೆಟರ್ನರಿ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ವೆಟರ್ನರಿ ಅಗ್ರಿಕಲ್ಚರ್ ಇವೆಲ್ಲ ಜುಲೈ ಮತ್ತೆ ಆಗಸ್ಟ್ ತಿಂಗಳುಗಳಲ್ಲಿ ಪ್ರತಿ ವರ್ಷ ಒಂದು ಆಕ್ಟಿವ್ ಆಗಿ ನಡೀತಾ ಇರ್ತದೆ. ಇಲ್ಲೂ ನೀವು ಸಾಮಾನ್ಯ ಪೋಷಕರಿಗೆ ಗೊತ್ತಿರ್ತದೆ, ಅದು ಏನು ಫಸ್ಟ್ ರೌಂಡ್ ಅಂತ ಇರ್ತದೆ, ಮೊದಲನೇ ರೌಂಡು, ಮತ್ತೆ ಎರಡನೇ ರೌಂಡು, ಮತ್ತೆ ಮಾಪ್ಅಪ್ ರೌಂಡು, ಹೀಗೆ ಆ ಸೀಟ್ಸ್ಗಳು ಮ್ಯಾಟ್ರಿಕ್ಸ್ ಚೇಂಜ್ ಆಗ್ತಾ ಹೋಗ್ತದೆ. ಭಾಳ ಅಲರ್ಟ್ ಆಗಿರ್ಬೇಕಾಗ್ತದೆ ಅವಾಗ, ಯಾಕೆಂದ್ರೆ ಚಾನ್ಸ್ ಮಿಸ್ ಆಗಬಾರ್ದು. ಮತ್ತೆ ಆಪ್ಷನ್ಸ್ ಕೊಡುವಾಗ ಭಾಳ ಕೇರ್ಫುಲ್ ಆಗಿ ಅವರು ನೋಡಿಕೊಂಡು ಕೊಡಬೇಕಾಗುತ್ತೆ. ಇದರಲ್ಲಿ ಒಂದು ಸಲ ಅವರು KEA ಸೀಟ್ ಅಲಾಟ್ ಮಾಡಿದ್ಮೇಲೆ CET ಅವರು ನಮ್ಮ ಯಾವ ಕಾಲೇಜಿಗೆ ಅಲಾಟ್ ಆಗಿರುತ್ತೋ ಆ ಕಾಲೇಜಿಗೆ ಅವರು ಬಂದು ಏನು ಅಡ್ಮಿಷನ್ ಅಲ್ಲೇ ಆಗಿರುತ್ತೆ, ಫೀಸು ಸಹ ಕಟ್ಟಿರ್ತಾರೆ, ರಿಪೋರ್ಟ್ ಮಾಡ್ಕೋಬೇಕು ಬಂದು. ಅಲ್ಲಿ ಬಂದಾಗ ಏನು ಮಾಡ್ತೀವಿ, ಅವರಲ್ಲಿ ಇರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ನೆಲ್ಲ ನಾವು ತಗೋತೀವಿ. ತಗೊಂಡು ಅವ್ರಿಗೆ ಏನು ಕಾಲೇಜಲ್ಲಿ ಏನು ಫೀಸ್ ಇರ್ತದೆ ಅದ್ರಲ್ಲಿ ಕಟ್ಟಿರ್ತಾರೆ. ಇನ್ನು ಕೆಲ ಹಾಸ್ಟೆಲ್ ಫೀಸ್ಗಳು ಆ ಥರದ ಯಾವ್ದಾದ್ರು ಕಾಲೇಜ್ ಲೆವೆಲಲ್ಲಿ ಕಟ್ತಕ್ಕಂಥ ಫೀಸ್ಗಳೇನಾದ್ರೂ ಕಟ್ಟಬೇಕಾಗುತ್ತೆ. ಕಟ್ಟಾದ್ಮೇಲೆ ಅವ್ರದ್ದು ಪ್ರವೇಶವತಿಯನ್ನು ಕೊಡ್ತೀವಿ ನಾವು. ಆಮೇಲೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತಲೂ ಸಹ ಮಾಡ್ತೀವಿ. ಓರಿಯೆಂಟೇಷನ್ ಅಂದರೆ ವಿದ್ಯಾರ್ಥಿಗಳು ಹೊಸದಾಗಿ ಬಂದಾಗ ಏನು ರೂಲ್ಸ್ಗಳಿರ್ತವೆ, ಯಾವ ರೀತಿ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಷ್ಟು ಎಕ್ಸಾಮ್ಸ್ ಮಾಡ್ತೀವಿ, ಈ 5.5 ವರ್ಷ ಅಂದರೆ ಯಾವ್ಯಾವ ವರ್ಷದಲ್ಲಿ ಏನೇನು ಮಾಡ್ತೀವಿ, ಆಮೇಲೆ ಇಂಟರ್ನ್ಶಿಪ್ ಅಂದರೆ ಏನು, ಅವ್ರದ್ದು CGP ಅಂತ ಹೇಳ್ತೀವಿ ನಮ್ಮ ಪರ್ಸೆಂಟೇಜ್ನ ನಾವು 100 marks ಕೊಡೋದಿಲ್ಲ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ವೆಟನರಿ ಯೂನಿವರ್ಸಿಟಿಲೆಲ್ಲ 10 marks ಎಷ್ಟು ಬರ್ತದೆ ಅಂತ 8.5 ಅಂತೀವಿ, 8.5, 9.5 ಆ ರೀತಿ ಹೇಳೋದು ನಾವು. ಈ CGP ಅಂದರೆ ಏನು, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಅಂದರೆ ಏನು, ಓವರ್ಆಲ್ ಗ್ರೇಡ್ ಪಾಯಿಂಟ್ ಅಂದರೆ ಏನು, ಹಾಸ್ಟೆಲಲ್ಲಿ ಯಾವ್ಯಾವ ರೀತಿ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಶಿಸ್ತಿನ ಇಂಪಾರ್ಟೆನ್ಸ್ ಏನು, ಇದನ್ನೆಲ್ಲವನ್ನು ನಾವು ಆ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಅವ್ರು ಹೇಳ್ತೀವಿ. ಇದು ಕಾಲೇಜು ಪ್ರಾರಂಭ ಆದಮೇಲೆ ಇದ್ರ ಮಧ್ಯದಲ್ಲಿ ನಾನು ಇದು CET CET VCA ಕೌನ್ಸಿಲಿಂಗ್ ಅಂತ ನಾನು ಹೇಳಿದೆ ನಿಮ್ಗೆ ಆಗ್ಲೇ, 15% ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದಿಂದ 15%. ಇದು ಬಹಳಷ್ಟು ಜನಕ್ಕೆ ಕರೆಕ್ಟ್ ಆಗಿ ಅರ್ಥ ಆಗಿರಲ್ಲ, ಇದೇನು ಇದು CET ಬರೋದು ಗೊತ್ತಿರುತ್ತೆ, 15% ಹೆಂಗ್ ಮಾಡೋದು ಅಂತ. ಈಗ ಮೆಡಿಕಲ್ಗೆ ನೀಟ್ ಎಕ್ಸಾಮ್ಸ್ನ ಬರೀತಾರೆ ವಿದ್ಯಾರ್ಥಿಗಳು. ನೀಟ್ ಎಕ್ಸಾಮ್ಸ್ ಬಂದ ಮೇಲೆ, ಅದರ ರಿಸಲ್ಟ್ ಬಂದ ಮೇಲೆ, ನಮ್ಮ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಅವರ ವೆಬ್ಸೈಟಲ್ಲಿ ಅವರು ಆನ್ಲೈನ್ ಕೌನ್ಸಿಲಿಂಗ್, ಅಂದರೆ ಯಾವ್ಯಾವುದು ನಿಮ್ದು ನೀಟ್ ಸ್ಕೋರ್ ಎಷ್ಟಿರ್ತದೋ ಅದನ್ನು ತಗೊಂಡು ಅವರು ಆ ವಿದ್ಯಾರ್ಥಿಗಳು ಕಾಲೇಜ್ದು ಆಪ್ಷನ್ಸ್ ಹಾಕೊಂಡು ಹೋಗ್ಬೇಕು, ಒಟ್ಟು ಇಷ್ಟು ಕಾಲೇಜ್ಗಳಿದ್ದಾವೆ ರೆಕಗ್ನೈಸ್ಡ್ ಕಾಲೇಜು, ನಿಮ್ಗೆ ಯಾವುದು ಪ್ರಯಾರಿಟಿ ಅಂತ ಅವರು ಎಂಟ್ರಿ ಮಾಡಬೇಕು. ಇದಾದಮೇಲೆ ಅದು ಸೀಟ್ ಮ್ಯಾಟ್ರಿಕ್ಸ್ನ ಅವರು ಅನೌನ್ಸ್ ಮಾಡ್ತಾರೆ. ಅಲ್ಲೂ ಸಹ ಬೇರೆ ಬೇರೆ ರೌಂಡ್ಸ್ಗಳಿರ್ತವೆ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಮಾಪ್ಅಪ್ ರೌಂಡು ಅಂತ ಸೀಟ್ ಅಲಾಟ್ ಮಾಡ್ಕೊಂಡು ಹೋಗ್ತಾರೆ. ಆಗ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅವರ ಯಾವ ಕಾಲೇಜಿಗೆ ಅವರು ಅಲಾಟ್ ಆಗಿರ್ತಾರೆ ಆ ಕಾಲೇಜಿಗೆ ಅವರು ಹೋಗಿ ತಮ್ಮ ಒರಿಜಿನಲ್ಸ್ನ ತೊಗೊಂಡೋಗ್ಬೇಕು. ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಇಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ನು ಅವರ ಮೂಲ ಉದ್ದೇಶ ಅಂತ ಅನ್ಸುತ್ತೆ. ನಾವು ಯಾವ ಒಂದು ರಾಜ್ಯದಲ್ಲಿ ಪಿ ಯು ಸಿಯನ್ನು ಮಾಡಿರ್ತೀವಿ ಅಥವಾ 12th ಸ್ಟ್ಯಾಂಡರ್ಡ್ ಓದಿರ್ತೀವಿ 12ನೇ ಇದನ್ನು ಆ ಒಂದು ರಾಜ್ಯದಲ್ಲಿ ನಮಗೆ ಆ ಸೀಟ್ಗಳು ಫಸ್ಟ್ ಬ್ಲಾಕ್ ಆಗಿಬಿಟ್ಟಿರ್ತವೆ ಫಸ್ಟ್ ರೌಂಡ್. ಅಂದರೆ ಆ ಪ್ರಯಾರಿಟಿ ಯಾವಾಗಲೂ ಬೇರೆ ರಾಜ್ಯಗಳಿಗೆ ಕೊಡಬೇಕು ನಮ್ಮ ರಾಜ್ಯವನ್ನು ಬಿಟ್ಟು. ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಿದ್ಯಾರ್ಥಿಗಳದ್ದು ರ್ಯಾಂಕ್ ತುಂಬ ಚೆನ್ನಾಗಿತ್ತು ಅಂದರೆ ಸೆಕೆಂಡ್ ರೌಂಡಲ್ಲಿ ಮತ್ತು ಮಾಪಪ್ ರೌಂಡಲ್ಲಿ ನಮ್ಮ ರಾಜ್ಯದ ವಿದ್ಯಾರ್ಥಿಗಳೇ ನಮ್ಮ ರಾಜ್ಯದಲ್ಲೇ ಸೀಟು ಸಿಕ್ಕಿದೆ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದ ಮೂಲಕ. ಹಾಗಾಗಿ ಅವರು ಆ ಕಾಲೇಜುಗಳಲ್ಲಿ ಯಾವಾಗ ಅಲಾಟ್ ಆಗುತ್ತೋ ಆ ಕಾಲೇಜ್ಗೆ ಹೋಗ್ಬಿಟ್ಟು ಅವರು ಅಡ್ಮಿಷನ್ನ ಮಾಡ್ಕೋಬೇಕು. ಇಲ್ಲಿ ಎರಡು ಪ್ರೋಸೆಸ್ ಬರ್ತದೆ, ಯಾಕೆಂದರೆ ವಿ ಸಿ ಐ ಹತ್ರ ಹುಡುಗರು ಹೋಗೇ ಇರೋದಿಲ್ಲ, ಅವ್ರದ್ದು ಒರಿಜಿನಲ್ ಡಾಕ್ಯುಮೆಂಟ್ಸು ಕಾಲೇಜ್ ಲೆವೆಲಲ್ಲೇ ಚೆಕ್ ಮಾಡಬೇಕು. ಇದಕ್ಕೂ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಕಾಲೇಜಲ್ಲಿ, ಒಂದು ಒಬ್ಬರು ನೋಡಲ್ ಆಫೀಸರ್ ಅಂತಿರ್ತಾರೆ, ಒಬ್ಬರು ವೆರಿಫಿಕೇಷನ್ ಆಫೀಸರ್ ಅಂತಿರ್ತಾರೆ. ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಏನೇನಿರ್ತವೆ ಅವ್ರೆ ನೀಟ್ ಎಕ್ಸಾಮ್ ಹಾಕುವಾಗ ಅವರೆಲ್ಲ ಕೊಟ್ಟಿರ್ತಾರೆ ಯಾವ್ಯಾವ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು, ಅವ್ರದ್ದು ಡೇಟ್ ಆಫ್ ಬರ್ತ್ ಏನೋ ಜನ್ಮದಿನಾಂಕದ ಒಂದು ಪ್ರೂಫ್ ಕೊಡಬೇಕಾಗತ್ತೆ, ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕಾಗತ್ತೆ, ಮತ್ತು 10th ಸ್ಟ್ಯಾಂಡರ್ಡ್ 10ನೇ ಕ್ಲಾಸಿಂದು ಅವ್ರದ್ದು SSLC ಮಾರ್ಕ್ಸ್ ಕಾರ್ಡು, ಆಮೇಲೆ PUC ಮಾರ್ಕ್ಸ್ ಕಾರ್ಡು, ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಅವ್ರದ್ದು ಕಂಡಕ್ಟ್ ಅಥವಾ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ನಡತೆ ಪ್ರಮಾಣ ಪತ್ರ, ಇದ್ರ ಜೊತೆಗೆ ನೀಟ್ ಡಾಕ್ಯುಮೆಂಟ್ಸ್ಗಳು. ನೀಟ್ ಡಾಕ್ಯುಮೆಂಟ್ಸ್ ಅಂದರೆ ಅಡ್ಮಿಷನ್ ಕಾರ್ಡು, ಆಮೇಲೆ ರ್ಯಾಂಕಿಂಗ್ ಕಾರ್ಡು ಅಂತ ಬರ್ತದೆ, ಇನ್ನೊಂದು ಪ್ರಾವಿಷನಲ್ ಡಿಕ್ಲರೇಷನ್ ಆಫ್ ಕಾಲೇಜ್, ಅದು ಮೂರು ಡಾಕ್ಯುಮೆಂಟ್ಸ್ ಇರ್ತವೆ. ಇವಿಷ್ಟನ್ನು ತೊಗೊಂಡೋಗಿ ಆ ವಿದ್ಯಾರ್ಥಿಗಳು ಅಲ್ಲಿ ನೋಂದಾಯಿಸ್ಕೋಬೇಕಾಗುತ್ತೆ, ಅಡ್ಮಿಷನ್ನ ತಗೋಬೇಕಾಗುತ್ತೆ. ಈ ವಿಸಿಐಗೆ ಸಂಬಂಧಪಟ್ಟಂತಹ ಕೋಟಾದ ಸೀಟ್ಗಳು ಏನಿರುತ್ತೆ ಅವನ್ನ ಈ ತರ ನೀವು ಭರ್ತಿ ಮಾಡಿ. ಮತ್ತೊಂದು NRI ಕೋಟಾ ಇದೆ ಅಂತ ಹೇಳಿದ್ರಿ. ಹೌದು, ಈಗ NRI ಕೋಟಾ ಅಂತಂದ್ರೆ ಇದು ಸ್ವಲ್ಪ ನಾನು ಹೇಳ್ತಾ ಇದ್ದೆ, ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು NRI ಕೋಟಾದಲ್ಲಿ. ಯಾಕೆ ಅಂತಂದ್ರೆ NRI ಕೋಟಾ ನಾನು ಆಗ್ಲೇ ಹೇಳಿದಾಗೆ ಇದು ಅನಿವಾಸಿ ಭಾರತೀಯರು ಅಥವಾ ಅನಿವಾಸಿ ನಮ್ಮಲ್ಲಿ ನಮ್ಮ ರಿಲೇಟಿವ್ಸ್ ಇರ್ಬೋದು, ಅಭ್ಯರ್ಥಿ ಅಥವಾ ಅವರ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅವ್ರ ಅಣ್ಣ ತಮ್ಮ ಯಾರೋ ಒಬ್ರು ಫಾರಿನಲ್ಲಿರೋರು, ನಮ್ಮ ಇವ್ರನ್ನ ಓದಿಸ್ತೀನಿ ಅಂತ, ನಾನು ಸ್ಪಾನ್ಸರ್ ಮಾಡ್ತೀನಿ, ಪ್ರಾಯೋಜಕತ್ವವನ್ನು ನಾವು ಕೊಡ್ತೀವಿ ಅಂತ ಆ ಸೀಟು. ಅದಕ್ಕೆ ಏನು ಮಾಡಬೇಕಾಗತ್ತೆ ಅಂತಂದರೆ ಈ ಅಭ್ಯರ್ಥಿಗಳು ಅಂದರೆ ನಾವು ನಮ್ಮ ವಿಶ್ವವಿದ್ಯಾಲಯದ ವೆಬ್ಸೈಟು, ಅದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಬೇಕಾದ್ರೆ ವೆಬ್ಸೈಟ್ ಬರ್ಕೊಳ್ಳೋರಿಗೆ, ಆ ವೆಬ್ಸೈಟ್ ಜಾಲತಾಣದಲ್ಲಿ ಆ ಡೀಟೇಲ್ಸ್ಗಳನ್ನು ಹಾಕಿರ್ತಾರೆ. ಇದು ಸಾಮಾನ್ಯವಾಗಿ ಅಕ್ಟೋಬರು ಮತ್ತು ನವಂಬರ್ ತಿಂಗಳಿನಲ್ಲಿ ಈ ಪ್ರಕ್ರಿಯೆ ನಡೀತಾ ಇರುತ್ತೆ, ಈ ವರ್ಷ ನಡೆದಿದ್ದು. ಇಲ್ಲಾಂದರೆ ಇವೆಲ್ಲ CET ಮುಗಿದ ಮೇಲೆ ನಡೆಯುತ್ತೆ, ಒಂದು ಸೆಪ್ಟೆಂಬರ್ ಮೊದಲ ವಾರ ಅಥವಾ ಜುಲೈ ಕೊನೆಯ ವಾರದಲ್ಲಿ ನಡೀತಾ ಇರ್ತದೆ. ಇವ್ರೇನು ಮಾಡಬೇಕು, ಅದು ಆ ಡಾಕ್ಯುಮೆಂಟನ್ನು ಕೊಡಬೇಕು. ಯಾರೀಗ ಅನಿವಾಸಿ ಭಾರತೀಯರು ಇರ್ತಾರೋ ಅವರು, ಈ ವಿದ್ಯಾರ್ಥಿ ನಾನು ಓದಿಸ್ತಾ ಇದ್ದೀನಿ ಅಂತ ಅವರು ಎಂಬಾಸಿ ಏನು ಅವ್ರದ್ದು ರಾಯಭಾರಿ ಕಚೇರಿ ಇರ್ತದೆ ನಮ್ಮ ದೇಶದ ಅವರ ದೇಶದಲ್ಲಿ, ಅಲ್ಲಿ ಅವರು ಹೋಗಿ ಆ ಪ್ರಮಾಣ ಪತ್ರವನ್ನು ಒದಗಿಸಿ ಮತ್ತು ಒಂದು ಅಗ್ರಿಮೆಂಟ್ ಇರ್ತದೆ, ನಾನು ಇವ್ರನ್ನ ಓದಿಸ್ತೀನಿ 5.5 ವರ್ಷನೂ ಅಂತ ಅಗ್ರಿಮೆಂಟನ್ನು ಮಾಡಿಸಿ ಅವ್ರು ಕೊಡಬೇಕಾಗ್ತದೆ, ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಅಂಥ ಅಭ್ಯರ್ಥಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಅವ್ರಿಗೆ ಇಂಟರ್ವ್ಯೂಗೆ ಕರೀತಾರೆ, ಕರೆದ್ಬಿಟ್ಟು ಅವ್ರದ್ದು ಮೆರಿಟನ್ನು ನೋಡಿಕೊಂಡು ಅಲ್ಲೂ ಸಹ CET ರ್ಯಾಂಕಿಂಗ್ನ ತೊಗೋತಾರೆ, ಮತ್ತು CET ಇಲ್ಲಾಂದರೆ ನೀಟ್ ಸ್ಕೋರ್ನ ತೊಗೊಂಡು ಪ್ರಿಫರೆನ್ಸು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಆ ರೀತಿ ಅವರು ಕಡಿಮೆ ರ್ಯಾಂಕಿಂದ ಅಲಾಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ NRI ಕೋಟಾದಲ್ಲಿ ಅಭ್ಯರ್ಥಿಗಳಿಗೆ ಹೇಳಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇದ್ರದ್ದು ಫೀಸು ಭಾಳ ತುಂಬ ಜಾಸ್ತಿ ಇರ್ತದೆ, ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದ್ದಾಗಿರೋದ್ರಿಂದ. ಒಂದು $12,000 ಇದೆ ಈ ವರ್ಷ. ನೀವು ಅದನ್ನು ನಮ್ಮ ಇಂಡಿಯನ್ ರುಪೀಗೆ ಕನ್ವರ್ಟ್ ಮಾಡ್ತು ಅಂದರೆ 900,000 ಮೇಲೆ ಬರ್ತದೆ. ಹಾಗಾಗಿ ಇದು ರೈತರ ಮಕ್ಕಳು ಈ ಸೀಟ್ ಕೋಟಾದಲ್ಲಿ ಬರೋದು ಬೇಡ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಅವ್ರು ಒಳ್ಳೆ ಮಾರ್ಕ್ಸ್ ತಗೊಂಡು CET ಅಥವಾ ಈ ಒಂದು VCI ಕೋಟಾದಲ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು. ಈ ಕೋಟಾಗಳು ತಾವು ಹೇಳಿದ್ರಿ, CET ಕೋಟಾ ಇರುತ್ತೆ, VCI ಕೋಟಾ ಇರುತ್ತೆ, NRI ಕೋಟಾ ಇರುತ್ತೆ ಅಂತ ಹೇಳಿ, ಇದಿಷ್ಟು ಕೋಟಾಗಳು ಆದಮೇಲೂ ಕೂಡ ಏನಾದರೂ ಸೀಟ್ ಉಳಿತು ಅಂತ ಹೇಳಿದರೆ ಅದನ್ನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಬರುತ್ತಾ? ಹೌದು ಸರ್, ಈಗ ಇದು ಏನಂದ್ರೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ. ಒಂದು ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಮಾತನಾಡಿ. ಹಾಸನದಿಂದ ಮಾತಾಡ್ತಾ ಇರೋದು. ಹೇಳಿ, ಏನ್ ಪ್ರಶ್ನೆ ಇದಕ್ಕೆ? ಸರ್, ಇದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕ್ವಾಲಿಫಿಕೇಶನ್ ಏನಿರ್ಬೇಕು, ಆಮೇಲೆ ಮತ್ತೆ ಯಾವ ಆಧಾರದ ಮೇಲೆ ನಾವು ಹಾಕ್ಬೇಕು ಅಂತ, PUC ಅಥವಾ 10th? ಆಮೇಲೆ ಇನ್ನೊಂದು, ಎಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅದೊಂದು ಮಾಹಿತಿ ಬೇಕಿತ್ತು ಸರ್. ಹೇಳ್ತಾರೆ, ಇದಕ್ಕೆ ಏನ್ ಮಾಡಿ ಅಂತಂದ್ರೆ, ನೀವು ಮೊದಲೇ ಹೇಳಿದೆ ನಾನು ಏನಂದ್ರೆ 12ನೇ ಅಥವಾ 12th ಸ್ಟ್ಯಾಂಡರ್ಡ್ ಅಥವಾ PUC ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮತ್ತು ಇಂಗ್ಲೀಷು ಇವಿಷ್ಟು ಕಡ್ಡಾಯವಾಗಿ ಓದಿರಲೇಬೇಕು. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಇಂಗ್ಲೀಷು. ಯಾಕೆಂದರೆ ನಮ್ಮದು ಇಂಗ್ಲೀಷು ಮೇಡಮ್, ಯಾಕೆಂದರೆ ಅದು ನಮ್ಮ ಕಡ್ಡಾಯವಾಗಿ ನಮ್ಮದು ಮೋಡ್ ಏನೋ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇರ್ತದೆ. ಇದಾದ ಮೇಲೆ ನಾನು ಈಗಲೂ ಹೇಳ್ತಾ ಇದ್ದೆ, ನೀವು ಸಿಇಟಿ ಎಕ್ಸಾಮ್ ಅನ್ನು ತಗೋಬೇಕು. ಸಿಇಟಿ ಎಕ್ಸಾಮ್ ಅಲ್ಲಿ ತಗೊಂಡು ಅದರಲ್ಲೂ ವೆಟರ್ನರಿ ಆಪ್ಷನ್ ಇರ್ತದೆ, ಅದನ್ನು ಚೂಸ್ ಮಾಡ್ಕೋಬೇಕು. ವೆಟರ್ನರಿಯಲ್ಲಿ ಮತ್ತೆ ರೈತರ ಮಕ್ಕಳಿಗೆ ಅಗ್ರಿಕಲ್ಚರ್ ಕೋಟಾ ಅಂತ ಇರ್ತದೆ, ಅದರಲ್ಲಿ 50% ಸೀಟನ್ನು ನಾವು ಅಗ್ರಿಕಲ್ಚರ್ ಕೋಟಾ ಇರತಕ್ಕಂಥ ಮಕ್ಕಳಿಗೆ ಕೊಡ್ತೀವಿ. ಹಾಗಾಗಿ ಪಿ ಯು ಸಿ ಆದಮೇಲೆ ಸಿಇಟಿ ಮಾಡಿ 80% ಸೀಟ್ಗಳನ್ನು ಹಾಗೆ ಫಿಲ್ ಮಾಡ್ತೀವಿ. ನೀಟ್ ಬರೆದಿರ್ತಕ್ಕಂಥ ಮಕ್ಕಳು ಇನ್ನೊಂದು ಕೋಟಾ ಬರ್ತದೆ, 15% ನಮ್ಮ ಕಾಲೇಜುಗಳಲ್ಲಿ ವಿ ಸಿ ಐ ಕೋಟಾ ಅಂತ ಹೇಳ್ತೀವಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಕೋಟಾ. ಅದರಲ್ಲೂ ಸಹ ನೀಟ್ ಸ್ಕೋರನ್ನು ತಗೊಂಡು ಅಪ್ಲೈ ಮಾಡಬಹುದು. ಇದಕ್ಕೆ ನೀವು ಆಗಲೇ ಹೇಳಿದ್ರೆ ಎಲ್ಲಿ ಸಿಗುತ್ತೆ ಇನ್ಫಾರ್ಮೇಶನ್ ಅಂತ, ನಮ್ಮ ವೆಟರ್ನರಿ ಯೂನಿವರ್ಸಿಟಿದು ವೆಬ್ಸೈಟ್ ಇದೆ, ಅದರಲ್ಲಿ ಇಂಥ ಎಲ್ಲ ಇನ್ಫಾರ್ಮೇಶನ್ಗಳನ್ನು ಅಡ್ಮಿಷನ್ ಸೆಕ್ಷನ್ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡ್ತು ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಏನೇನು ಫಾಲೋ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಯಾವಾಗ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ, ಈ ಪ್ರತಿಯೊಂದು ಮಾಹಿತಿಗಳು ಡೇಟ್ ಸಹಿತವಾಗಿ ಕೊಟ್ಟಿರ್ತಾರೆ. ಇದು ನೀವು ಗೂಗಲಲ್ಲಿ ಹೋಗಿ ಕರ್ನಾಟಕ ವೆಟನರಿ ಅನಿಮಲ್ ಅಂಡ್ ಫಿಷರಿ ಸೈನ್ಸಸ್ ಯೂನಿವರ್ಸಿಟಿ ಅಂತ ಕೊಡಿ, ಅಥವಾ kvafsu.edu.in ಅಂತ ಬರ್ತದೆ, ನೀವು ಅಲ್ಲಿಗೆ ಮಾಹಿತಿಯನ್ನು ಪಡ್ಕೋಬಹುದು. ಅಥವಾ ನಮ್ಮ ಸಮೀಪದ ನಮ್ಮ ಕಾಲೇಜು ಬಂದ್ರೂ ಸಹ ನಿಮಗೆ ಮಾಹಿತಿ ಕೊಡ್ತೀವಿ. ಮತ್ತೇನೋ ಪ್ರಶ್ನೆ ಇದೆಯಾ ಸರ್? ಅದು ಇನ್ನೊಂದೇನಂದ್ರೆ, ಪಶು ವೈದ್ಯಕೀಯ ಮತ್ತೆ ಮೀನುಗಾರಿಕೆ ಹೇಳಿದಿರಲ್ಲ, ಅದನ್ನ ಯಾವ ರೀತಿ ಇದ್ ಮಾಡ್ತೀರಾ ಸರ್ ತಗೋವಾಗ? ಈಗ ತಗೋತಿರಲ್ವಾ ನೀಟ್ ಅಲ್ಲಿ ಮಾರ್ಕ್ಸ್, ಮೀನುಗಾರಿಕೆಗೆ ಸಪರೇಟ್ ಇದ್ ಮಾಡ್ಕೋತೀರಾ ಇಲ್ಲ ಎರಡು ಒಟ್ಟಿಗೆ ಸೇರಿಸಿ ತಗೋತೀರಾ? ಇಲ್ಲ, ಈಗ ವೆಟರ್ನರಿ ಅಂತ ಏನ ನಾವು ಬರ್ತೀವಿ ಸಿಸ್ಟ ಕೆಇ ಇಂದ, ಅದು ವೆಟರ್ನರಿಗೆ ಮಾತ್ರ ಇರ್ತದೆ. ಇನ್ನು ಅಗ್ರಿಕಲ್ಚರ್ ಸೀಟ್ಸ್ ಗಳಿಗೂ ನಾವು ಏನ್ ಮಾಡ್ತೀವಿ, ಅದರಲ್ಲಿ ಐ ಸಿ ಆರ್ ಸೀಟ್ ಅಂತ ಹೇಳ್ತೀವಿ ನಾವು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ, ಅದ್ರ ಮೂಲಕ ನೀವು ಐ ಸಿ ಆರ್ ಬರಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸಿಟಿ ಚಂದ್ರಶೇಖರ್ ಅಂತ ಹತ್ತಿದ್ದೇನೆ. ಮಾತಾಡಿ ಚಂದ್ರಶೇಖರ್. ಗುಣೇಶ್ಪುರ ತಾಲೂಕು. ಮಾತಾಡಿ ಮಾತಾಡಿ ಸರ್. ಈಗ ವೆಟರ್ನರಿ ಇದಕ್ಕೆ ಸೇರ್ಕೋಬೇಕಾದ್ರೆ ಕನಿಷ್ಠ ಕ್ವಾಲಿಫಿಕೇಶನ್ ಏನ್ ಸರ್? ಪಿ ಸಿ ಸೈನ್ಸ್. ಈಗಲೇ ಹೇಳಿದ್ರು, ಈಗಾಗಲೇ ಹೇಳಿದ್ರು, ಇನ್ನೊಂದ್ಸರಿ ಹೇಳ್ತಾರೆ ನಿಮ್ಗೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ಈಗ ಇನ್ನೊಂದೇನು ಅಂದ್ರೆ, ವೆಟರ್ನರಿಯಲ್ಲಿ ಎರಡ್ ತರ ಬರ್ತದೆ. ಒಂದು ವೆಟರ್ನರಿ ಡಿಪ್ಲೊಮಾ ಅಂತ ಬರ್ತದೆ, ನಮ್ಮ ಏನು ಸಹಾಯಕ ಸಿಬ್ಬಂದಿ ಇರ್ತದೆ ಆ ಟ್ರೈನಿಂಗ್ ಕೊಡುವಂತಕ್ಕಂಥದ್ದು, ಅದು 2 ವರ್ಷದ ಕೋರ್ಸು. ಅದಕ್ಕಾದ್ರೆ ನೀವು 10th ಸ್ಟ್ಯಾಂಡರ್ಡ್ ಆದ್ರೆ ಸಾಕು. ಆದ್ರೆ ಪದವಿ BBSC ಅಂಡ್ AH ಪದವಿ ರೂಪದ ಏನು ವೆಟರ್ನರಿ ಕೋರ್ಸ್ ಬೇಕು ಅಂತ ಅಂದ್ರೆ ಡಾಕ್ಟರ್ ಕೋರ್ಸು, ಅದಕ್ಕೆ PUC ಮಾಡಿರ್ಲೇಬೇಕು. PUC ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಮತ್ತೆ ಇಂಗ್ಲಿಷು, ಇವು 4 ಸಬ್ಜೆಕ್ಟ್ಸ್ ಕಂಪಲ್ಸರಿ ಆಗಿರಬೇಕು, ಮತ್ತೆ ಸಿಇಟಿ ಮೂಲಕ ಬರಬೇಕು. ಡಿಪ್ಲೊಮಾ ಮಾಡಬಹುದು SLC ಬೇಸಿಸ್ ಮೇಲೆ ಡಿಪ್ಲೊಮಾ ಅಂತಿದೆ, ಅದು 5 ಕಾಲೇಜ್ಗಳಿದಾವೆ, 2 ವರ್ಷದ ಕೋರ್ಸ್, ಅದು ಡಿಪ್ಲೊಮಾ ಕೋರ್ಸ್. ಏನೇಳಿ? ಹಾಸನದಲ್ಲಿದೆ ಡಿಪ್ಲೊಮಾ. ಅದು ಕೊರವಂಗಲ ಗೇಟ್ ನಲ್ಲಿ ಇದೆ ನೋಡಿ, ಹಾಸನದಲ್ಲಿ. ನಾವು ಸಾಮಾನ್ಯ ಕೇಳಿರೋದು BBSC ಮಾತ್ರ, ಅದೊಂದೇ ಕೋರ್ಸ್. BBSC ಬೇರೆ 5 ತಾರೀಕು ಏನೇನು ಕೋರ್ಸ್ ಇದೆ, ಏನೇನು ಕೋರ್ಸ್ ಇದೆ ಹೇಳೋದು ಬೇಕಾ ಸರ್? ಏನೇ PUC ಆದರ್ಗೆ? ಹೌದೌದು, PUC ಆಗಿ ಮತ್ತೆ CET ಆದರ್ಗೆ. BBSC ಬಿಟ್ರೆ ಇನ್ನೇನೇನು ಕೋರ್ಸ್ ಇದೆ ಅಂತ ಸರ್? ಅಲ್ಲ, ನಮ್ಮಲ್ಲಿ ಪದವಿ ರೂಪದ 3 ಕೋರ್ಸ್ಗಳಿದಾವೆ. ಒಂದು BBSC ಬಿಟ್ರೆ ಒಂದು ಫಿಷರೀಸ್ ಅಂತ ಬರ್ತದೆ, ಇನ್ನೊಂದು ಮೀನುಗಾರಿಕೆ ವಿಜ್ಞಾನ ಅಂತ BFSC ಅಂತ. ಅದು ಬಿಟ್ರೆ ಡೈರಿ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಡೈರಿ ಟೆಕ್ನಾಲಜಿ BTech ಕೋರ್ಸ್ ಇದೆ, 4 ವರ್ಷದ ಎರಡೂ BFSC ಮತ್ತೆ BTech ಡೈರಿ, ಇವೆರಡು 4 ವರ್ಷದ ಕೋರ್ಸು. ವೆಟರ್ನರಿ ಕೋರ್ಸು ಪದವಿ ಅದ BBSC ಅಂಡ್ AH 5.5 ವರ್ಷದ ಕೋರ್ಸು. 5.5 ವರ್ಷ BBSC ಅಂತ, BBSC ಅಂಡ್ AH ಪಶು ಸಂಗೋಪನೆ ಪಶು ವೈದ್ಯಕೀಯ. ಬೆಂಗಳೂರಲ್ಲಿ ನೇಪಾಳದಲ್ಲಿ ಕೇಳಿತ್ತು ಆ ಕೋರ್ಸ್, ಇವೆರಡು ಕೋರ್ಸ್ ಕೇಳಿರ್ಲಿಲ್ಲ. ಈ 3 ಕೋರ್ಸ್ ಹಾಸನದಲ್ಲಿ ಇದೆ ಸದ್ಯಕ್ಕೆ? ಇಲ್ಲ ಇಲ್ಲ, ಹಾಸನದಲ್ಲಿ BBSC ಇದೆ ಮತ್ತೆ ಡಿಪ್ಲೊಮಾ ಕೋರ್ಸ್ ಇದೆ SLC ಮಾಡಿರೋರ್ಗೆ. ಧನ್ಯವಾದ ಚಂದ್ರಶೇಖರ್ ಅವರೇ, ಮುಂದಿನ ಕರೆಗೆ ಹೋಗ್ತೀವಿ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನಿರ್ಮಲಾ ಅಂತ ಮಾತಾಡಿ. ನಾನು 2nd PUC ಓದ್ತಿದ್ದಾರೆ ಸರ್ ನಮ್ಮ ಮಗಳು. ಸರ್, ಅದು ವೆಟರ್ನರಿಗೆ ಯಾವ್ದಾದ್ರು ಎಂಟ್ರೆನ್ಸ್ ಗೆ ಬುಕ್ಸ್ ಯಾವ್ದು ರೆಫರ್ ಮಾಡ್ಬೇಕು ಸರ್? ವೆಟರ್ನರಿಗೆ ಅಂತಂದ್ರೆ ಮೇಡಮ್, ಈಗ ಸ್ಪೆಸಿಫಿಕ್ ಆಗಿ ವೆಟರ್ನರಿ ಅಂತ ಏನಿಲ್ಲ, ನಾನು ಆಗ್ಲೇ ಹೇಳ್ತಾ ಇದ್ದಂಗೆ, ಈಗ ಸಿಇಟಿ ಸ್ಕೋರ್ ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ನೀವು ಆ ಒಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಳ್ಳೆ ಉಪನ್ಯಾಸಕರನ್ನ ಕೇಳಿದ್ರೆ ಖಂಡಿತ ಇದಕ್ಕೆ ಸಲಹೆ ನೀಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲೇ ಕೋರ್ಸ್ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಹೋಲ್ಡ್ ಚೆನ್ನಾಗಿರಬೇಕು. ನಿರ್ಮಲ, ಎಲ್ಲಿಂದ ಮಾತಾಡಿದ್ ನೀವು? ಸರ್, ದುಮ್ಮೇನಹಳ್ಳಿಯಿಂದ. ದುಮ್ಮೇನಹಳ್ಳಿಯಿಂದ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ. ಹಲೋ ಸರ್, ನಮಸ್ತೆ ಸರ್, ನನ್ನ ಹೆಸರು ದೇವರಾಜ್ ಅಂತ, ಬನವಾಸಿಯಿಂದ ಮಾತಾಡಿದ್ ದೇವರಾಜ್. ಸರ್, ಇದು 2 ಕಾಲೇಜ್ ಡೈರಿಗೆ ಸಂಬಂಧಪಟ್ಟಿದ್ದು ಅಂದ್ರಲ್ಲ, ಅದು ಮತ್ತೆ ವೆಟರ್ನರಿ ಏನು ಅದಕ್ಕೆ ಏನಿರ್ಬೇಕು, ಅದು ಯಾವ ತರ ಅಂತೂರಿ ಹೇಳಿ ಸರ್. ನಮ್ಮ ಮಗ ಯಾಕಂದ್ರೆ BFSC ಮಾಡ್ತಾ ಇದ್ದಾನೆ ಅಂದ್ರೆ ಮಂಗಳೂರಲ್ಲಿ 2nd ಇಯರ್ ಸಲ. ಬಿಎಫ್ಎಸ್ಸಿ ಮಾಡ್ತಿರೋದ ಈಗ ಮಾಡ್ತಾ ಇದ್ದಾನೆ ಸರ್, ಎರಡನೇ ವರ್ಷ ಮಂಗಳೂರಲ್ಲಿ. ಅದು ಈಗ ವೆಟರ್ನರಿ ಡೈರಿ ಬಗ್ಗೆ ಕಾಲೇಜ್ ಹೇಳಿದ್ರಲ್ಲ ಸರ್, ಅಲ್ಲ ಈಗ ನೀವು ಬಿಎಫ್ಎಸ್ಸಿ ಮಾಡ್ತಾ ಇರೋ ಮಗನಿಗೆ ಕೇಳ್ತಾ ಇದ್ರು ಇಲ್ಲ ಇನ್ನೊಬ್ಬರಿಗೆ? ಮಗಳು ಈ ಸಲ ಸೆಕೆಂಡ್ ಇಯರ್ ಓದ್ತೈತೆ. ಓಕೆ ಓಕೆ, ಹಾ ಹಾ ಸರಿ. ಇಲ್ಲ ಇದರಲ್ಲಿ ಡೈರಿ ಟೆಕ್ನಾಲಜಿಯಲ್ಲೂ ತುಂಬಾ ಸಾಕಷ್ಟು ಒಂದು ಇಂಪಾರ್ಟೆನ್ಸ್ ಇದೆ. ಇವಾಗ ಡೈರಿ ಟೆಕ್ನಾಲಜಿಯಲ್ಲಿ ಎರಡು ಕಾಲೇಜ್ಗಳಿವೆ, ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ಬೆಂಗಳೂರು ಹೆಬ್ಬಾಳಲ್ಲಿದೆ, ಇನ್ನೊಂದು ಗುಲ್ಬರ್ಗ ಹತ್ರ ಇನ್ನೊಂದು ಕಾಲೇಜ್ ಇದೆ. ನೀವು ಡೈರಿ ಟೆಕ್ನಾಲಜಿ ಬರಬೇಕು ಅಂತ ಅಂದ್ರೂ ನಮ್ದು ಸಿಇಟಿ ಮೂಲಕನೇ ಬರಬೇಕು. ಜೊತೆಗೆ ಈ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಬದಲು ಅಲ್ಲಿ ಐಸಿಆರ್ ಕೋಟಾ ಅಂತ ಇರ್ತವೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಬರ್ತದೆ, ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ ಕಡೆಯಿಂದ. ಅವುಗಳನ್ನ ಮೂಲಕ ನೀವು ಅಲ್ಲೂ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ, ಅದನ್ನು ತಗೊಂಡು ಆ ಮೂಲಕ ಬರಬಹುದು. ಹೆಚ್ಚಿನ ಮಾಹಿತಿಗೆ ನೀವು ನನ್ನನ್ನು ಭೇಟಿ ಮಾಡಿ ಕಾಲೇಜಿಗೆ ಬಂದಾಗ. ಮತ್ತೆ ನಮ್ಮ ವೆಬ್ಸೈಟ್ ಇದೆ, ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ್ದು ಬೀದರ್ದು, ಆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರು ಸಹ ನಿಮಗೆ ಅಡ್ಮಿಷನ್ ಸೆಕ್ಷನ್ ಅಲ್ಲಿ ಈ ಮಾಹಿತಿಗಳು ಸಿಗ್ತವೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಉಳಿದಂತ ಸೀಟ್ಗಳನ್ನ ಹೇಗೆ ಹಂಚಿಕೆ ಮಾಡಲಾಗುತ್ತೆ ಅಂತ ಅಲ್ಲಿಗೆ ನಿಂತಿದ್ದೆ ಸರ್. ಇವಾಗ ಎಷ್ಟೇ ಆಯ್ತು ಅಂದ್ರೆ ಕೆಲವೊಬ್ರು ಒಂದಷ್ಟು ಸೀಟ್ಗಳು ಉಳ್ಕೊಂಡಿರ್ತವೆ. ಈಗ ಇದಕ್ಕೇನು ಅಂತಂದ್ರೆ ಬಹಳಷ್ಟು ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ಈಗ ಉಳ್ಕೊಂಡಿರೋ ಸೀಟನ್ನ ಬೇರೆ ಕಾಲೇಜಲ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಮ್ಯಾನೇಜ್ಮೆಂಟ್ ಕೋಟಾ ಆಗಿ ಬದಲಾಯಿಸ್ಬಿಡ್ತಾರೆ, ಅದು ಕಾಲೇಜ್ ಲೆವೆಲಲ್ಲಿ ಅದಕ್ಕೆ ನೀವು ಪ್ರವೇಶಾತಿಯನ್ನು ಕೊಡ್ತೀರಾ ಅಂತ. ಇಲ್ಲಿ ಉಳ್ಕೊಂಡ ಸೀಟ್ಗಳನ್ನ ನಾವು ಯಾವುದೇ ಕಾರಣಕ್ಕೂ ಕಾಲೇಜ್ಗಳ ಲೆವೆಲಲ್ಲಿ ಮ್ಯಾನೇಜ್ಮೆಂಟ್ ಇರಲ್ಲ, ಇದು ಯಾಕೆಂದ್ರೆ ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ. ಆದ್ರೂ ಈ ಅಷ್ಟು ಉಳ್ಕೊಂಡಿರೋ ಸೀಟ್ಗಳನ್ನ ಭರ್ತಿ ಮಾಡೋದಕ್ಕೂ ಒಂದು ಪ್ರಕ್ರಿಯೆ ಇರಬೇಕು. ಅದಕ್ಕೆ ಏನ್ ಮಾಡ್ತಾರೆ, ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಒಂದು ವಾಕ್ ಇನ್ ಇಂಟರ್ವ್ಯೂ ತರ ಮಾಡ್ತಾರೆ ಲಾಸ್ಟ್ ಡೇ ಕೊನೆಯಲ್ಲಿ. ಆ ವಾಕ್ ಇನ್ ಇಂಟರ್ವ್ಯೂನಲ್ಲಿ ಏನೋ ಆ ರೋಸ್ಟರ್ಗಳು ಆ ಸರ್ಕಾರಿ ಏನು ಕಾನೂನುಗಳ ಪ್ರಕಾರ ಆ ಸೀಟ್ಗಳನ್ನ ಕನ್ವರ್ಟ್ ಮಾಡ್ತಾರೆ. ಈಗ ವಿ ಸಿ ಎಲ್ ಉಳ್ಕೊಂಡಿರೋದು ಅದನ್ನೆಲ್ಲ ಕನ್ವರ್ಟ್ ಮಾಡಿ ಅಕಾರ್ಡಿಂಗ್ಲಿ ಅವ್ರೇನು ಕ್ಯಾಂಡಿಡೇಟ್ಸ್ ಅವ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬಂದು ವಾಕ್ ಇನ್ ಇಂಟರ್ವ್ಯೂನಲ್ಲಿ ನಾವು ಮೆರಿಟನ್ನೆಲ್ಲ ಕಂಪೈಲ್ ಮಾಡಿ ಆ ರೋಸ್ಟ್ ಅಲ್ಲೂ ಅಷ್ಟೇ ರೋಸ್ಟರು ಮತ್ತು ರ್ಯಾಂಕಿಂಗು ಸಿ ಇ ಟಿ ರ್ಯಾಂಕಿಂಗು ಇವುಗಳನ್ನು ಪರಿಗಣಿಸ್ಕೊಂಡು ಉಳಿದ ಸೀಟ್ಗಳನ್ನು ಫಿಲ್ ಮಾಡ್ತೀವಿ. ಅಲ್ಲಿ ಅದೇ ಕೊನೆ ಅದು, ಅಲ್ಲಿ ಅದು ಬಿಡ್ತು ಅಂದರೆ ಕಾಲೇಜ್ ಲೆವೆಲಲ್ಲಿ ಯಾವುದೇ ರೀತಿಯಾದಂತಹ ಸೀಟ್ಗಳನ್ನು ನಾವು ಹಂಚಲ್ಲ. ಜೊತೆಗೆ ಯಾವುದೇ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಕೋಟಗಳು ಅಥವಾ ಏನೋ ಎಕ್ಸ್ಟ್ರಾ ಪೇ ಮಾಡಿ ಸಿಗ್ತಕ್ಕಂಥ ಸೀಟ್ಗಳು ಯಾವೂ ಸಹ ಇಲ್ಲ, ಇರೋದಿಲ್ಲ. ಹೌದು, ಅವ್ರ ರ್ಯಾಂಕಿಂಗ್ ಏನಿರ್ತದೋ ಅದೇ. ಹೌದು. ಈಗ ಈ ಒಂದು ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ಪದವಿಗೆ ಸಂಬಂಧಪಟ್ಟ ಹಾಗೆ ಉನ್ನತ ಶಿಕ್ಷಣವನ್ನು ಮಾಡಬೇಕು ಅಂತ ಹೇಳಿದರೆ ಅದರಲ್ಲೇನೆ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನೆ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು? ಇದಕ್ಕೆ ಸಾಕಷ್ಟು, ಯಾಕೆಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಐ ಸಿ ಎ ಆರ್ ಅಂತ ಇದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಇದು ದೆಹಲಿಯಲ್ಲಿ ಇದೆ. ಇವರು ಏನು ಮಾಡ್ತಾರೆ, ನಮ್ಮ ಪಶುವೈದ್ಯ ಮತ್ತು ಎಲ್ಲ ಕೃಷಿ ಸಂಬಂಧಿತ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ನೆಲ್ಲ ಅವ್ರ ಅಂಡರಲ್ಲಿ ನೋಡ್ಕೊಳ್ತಾರೆ. ಮತ್ತು ಪ್ರತಿ ವರ್ಷ ಜೆ ಆರ್ ಎಫ್ ಎಕ್ಸಾಮ್ಸ್ ಅಂತ ಮಾಡ್ತಾರೆ, ಜೂನಿಯರ್ ರಿಸರ್ಚ್ ಫೆಲೋ ಎಕ್ಸಾಮ್ಸ್ ಅಂತ. ಮತ್ತು ಅದರ ಜೊತೆಗೆ ಸೀನಿಯರ್ ರಿಸರ್ಚ್ ಫೆಲೋ ಎಕ್ಸಾಮ್ಸ್ ಅಂತ ಮಾಡ್ತಾರೆ, ಒಂದು ಸ್ನಾತಕೋತ್ತರ ಪದವಿಗೆ ಜೆ ಆರ್ ಎಫ್, ಮತ್ತು ಇನ್ನೊಂದು ಡಾಕ್ಟರೇಟ್ ಪದವಿಗೆ ರಿಸರ್ಚ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಕೃಷಿ ಸಂಬಂಧಿತ ಕೋರ್ಸ್ಗಳಿಗೆ. ಅಲ್ಲಿ ಅವರು ಸೀಟನ್ನು ಪಡ್ಕೊಂಡಾದ್ಮೇಲೆ ರ್ಯಾಂಕಿಂಗ್ ಪ್ರಕಾರ ಐ ಸಿ ಆರ್ ಇಂದ ಸೀಟ್ ಅಲಾಟ್ ಆಗುತ್ತೆ. ಅಲ್ಲಿ ಅವರಿಗೆ ಸರ್ಕಾರದ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ಅವರಿಗೆ ಒಂದು ಸ್ಕಾಲರ್ಶಿಪ್ ಅನ್ನು ಸಹ ಅವರು ವ್ಯವಸ್ಥೆ ಮಾಡಿರ್ತಾರೆ ಸ್ನಾತಕೋತ್ತರ ರಿಸರ್ಚ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ದೇಶದಲ್ಲಿ ನಮ್ಮ ದೇಶದ ಸಾಕಷ್ಟು ಈ ರೀತಿಯಾದ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ, ತುಂಬ ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ ನಾವು. ನಮ್ಮ ವೆಟರ್ನರಿಗೆ ಹೇಳಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ನಮಸ್ತೆ, ನಿಮ್ಮ ಹೆಸರೇಳಿ ಮಾತನಾಡಿ. ನಿಮ್ಮ ಹೆಸರೇಳಿ ಮಾತನಾಡಿ. ಈಗ ನೀವು ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಬಗ್ಗೆ ಹೇಳ್ತಾ ಇದ್ರಿ, ಈಗ ಐ ವಿ ಆರ್ ಐ ಅಂತ ಬರ್ತದೆ, ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಉತ್ತರ ಪ್ರದೇಶದಲ್ಲಿದೆ, ಹಾಗೆ ಎನ್ ಡಿ ಆರ್ ಐ ಅಂತ ಬರ್ತದೆ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮತ್ತೆ ಹಲವಾರು ಬಹಳ ಈ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಇಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಒಂದು ರಿಸರ್ಚ್ ಮಾಡೋದಕ್ಕೆ ಅವರಿಗೆ ಸಾಕಷ್ಟು ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿರ್ತಾರೆ, ಇಲ್ಲೆಲ್ಲ ಅವರು ಹೋಗಿ ಸೇರ್ಕೋಬಹುದು. ಮತ್ತೆ ಇದೇ ರೀತಿ ಅವರು ಪಿ ಜಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು, ಸಂಶೋಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವೆಟರ್ನರಿಯನ್ನು ಸೇರಿ ಎ ಎಸ್ ಆರ್ ಬಿ ಅಂತ ಬರ್ತದೆ ಒಂದು ಸಂಸ್ಥೆ. ಎ ಎಸ್ ಆರ್ ಬಿ ಅಂದರೆ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ. ಇಲ್ಲಿ ಪ್ರತಿ ವರ್ಷವೂ ಸಹ ಅವರು ಕೆಲವೊಂದು ವಿಷಯಗಳಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ಐ ಸಿ ಆರ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ವಿಜ್ಞಾನಿಗಳಿಗೆ ಅವರು ಎಕ್ಸಾಮಲ್ಲಿ ಪಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ಸಹ ಕೊಡ್ತಾರೆ. ಹಾಗಾಗಿ ಸಂಶೋಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಾಕಷ್ಟು ಅವಕಾಶಗಳು ಇಲ್ಲಿ ವಿಪುಲವಾಗಿದ್ದಾವೆ ಅಂತಲೇ ಹೇಳಬೇಕು. ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ನಾವು ಚರ್ಚೆ ಮಾಡಬೇಕು. ಅನೇಕ ಸಾರಿ ಅನೇಕ ಸಂಕಷ್ಟಗಳಿಗೆ ಒಳಗಾಗಿ ಅಥವಾ ಒತ್ತಡಕ್ಕೆ ಒಳಗಾಗಿ ಕೆಲವು ಪದವಿಗಳಿಗೆ ಬಂದು ಸೇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಸಾಮಾನ್ಯವಾಗಿ ಎಲ್ಲ ಥರದ ಪದವಿಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ. ಆ ಕಾರಣಕ್ಕಾಗಿ ಪ್ರಶ್ನೆ ಕೇಳ್ತೀನಿ, ಯಾವ ರೀತಿಯ ವಿದ್ಯಾರ್ಥಿಗಳಿಗೆ ಈ ಪಶುವೈದ್ಯಕೀಯ ವೃತ್ತಿ ಅಥವಾ ಶಿಕ್ಷಣ ಅನ್ನುವಂಥದ್ದು ಸರಿ ಹೊಂದುತ್ತೆ ಅಥವಾ ಒಪ್ಪುತ್ತೆ, ಅವ್ರ ಮನೋಭಾವ ಹೇಗಿರಬೇಕಾಗುತ್ತೆ? ಇದು ಬಹಳ ಒಳ್ಳೆಯ ಪ್ರಶ್ನೆ ಸರ್. ಯಾಕೆಂದರೆ ಪೋಷಕರು ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಯಾಕಂದರೆ ಯಾವ ವಿದ್ಯಾರ್ಥಿಗೆ ಆ ಮಕ್ಕಳಲ್ಲಿ ಏನು ಯಾವ ವಿಷಯದ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅಂತ ಅವರು ಗಮನಿಸಬೇಕು. ನಾನು ಆಗಲೇ ಹೇಳಿದಾಗ ಮ್ಯಾಥಮೆಟಿಕ್ಸ್ ಇಲ್ಲ, ನಮ್ಮ ವೆಟನರಿ ಮತ್ತು ಈವನ್ ಮೆಡಿಕಲಲ್ಲೂ ಮ್ಯಾಥಮೆಟಿಕ್ಸ್ ಇಲ್ಲ. ತುಂಬ ಚೆನ್ನಾಗಿ ಮ್ಯಾಥಮೆಟಿಕ್ಸಲ್ಲಿ ಹೋಳಿರ್ತಕ್ಕಂಥ ವಿದ್ಯಾರ್ಥಿನ ಇಲ್ಲಿ ತಂದುಬಿಟ್ರೆ ಅವನಿಗೊಂದು ಸ್ವಲ್ಪ ರಿಗ್ರೆಟ್ಸ್ ಆಗ್ಬಿಡ್ತದೆ, ಬೇಜಾರಾಗುತ್ತೆ, ಏನಪ್ಪಾ ಎಲ್ಲೂ ಯೂಸೇ ಆಗಲ್ಲ ಮ್ಯಾಥಮೆಟಿಕ್ಸ್ ಅಂತ. ಅದೇ ರೀತಿ ಬಯಾಲಜಿಯಲ್ಲಿ ಯಾರಿಗೆ ಆಸಕ್ತಿ ಇರ್ತದೋ ಅಂಥವ್ರಿಗೆ ಬಹಳಷ್ಟು ಸೂಕ್ತವಾದಂತಹ ಒಂದು ಕೋರ್ಸು ಅಂತ ಹೇಳ್ಬೋದು. ಏನು ಜೈವಿಕ ವೈವಿಧ್ಯತೆ ಅಂತ ನಾವು ಹೇಳ್ತೀವಿ, ಪ್ರಾಣಿಗಳ ಬಗ್ಗೆ ಒಡನಾಟ ಜಾಸ್ತಿ ಇರ್ತಕ್ಕಂಥ ಮಕ್ಕಳಿಗೆ. ಕೆಲವೊಂದು ಮಕ್ಕಳು ನೀವೇ ನೋಡಿ, ನಾಯಿಮರಿಗಳ ಜೊತೆ ಆಟ ಆಡ್ತಾನೆ ಇರ್ತಾರೆ ಯಾವಾಗಲೂ. ಹೌದು, ಹಳ್ಳಿಗಳ ಬೇಕು ಅಂದರೆ ಇಷ್ಟಪಡ್ತಾರೆ. ಹಳ್ಳಿಗಳಲ್ಲಿ ಹಸುಗಳನ್ನು ಅವರೇ ನೋಡ್ಕೋತಾರೆ, ಮೇಕೆಗಳನ್ನು ನೋಡ್ಕೋತಾರೆ, ಕೋಳಿ ಸಾಕ್ತಾ ಇರ್ತಾರೆ. ಇಂಥ ಮಕ್ಕಳು ಯಾವ ಮಕ್ಕಳಿಗೆ ಪ್ರಾಣಿಗಳ ಕಂಡ್ರೆ ಆಸಕ್ತಿ ಇರುತ್ತೆ, ಯಾವ ಮಕ್ಕಳಿಗೆ ಜೈವಿಕ ವಿಕಾಸ, ಜೈವಿಕ ವೈವಿಧ್ಯತೆ, ಈ ಬಯಾಲಜಿಯಲ್ಲಿ ಸಾಕಷ್ಟು ಕ್ಯೂರಿಯಾಸಿಟಿ ಇರ್ತದೆ, ಅಂತಹ ಮಕ್ಕಳಿಗೆ ನಮ್ಮ ಈ ಪಶುವೈದ್ಯಕೀಯ ವೃತ್ತಿ ಅಂತಕ್ಕಂಥದ್ದು ಹೇಳಿ ಮಾಡಿಸ್ತಕ್ಕಂತಹ ಒಂದು ವೃತ್ತಿ. ಇಲ್ಲಿ ವೈವಿಧ್ಯತೆ, ಅವುಗಳದ್ದು ಬಯಾಲಜಿ, ಅದನ್ನು ಒಂದು ಕಡೆ ಓದ್ತೀವಿ, ಜೊತೆಗೆ ಅವುಗಳನ್ನ ಟ್ರೀಟ್ಮೆಂಟ್ ಸಹ ಮಾಡಬೇಕಾಗ್ತದೆ. ಅವುಗಳದ್ದು ಏನು ಮೆಡಿಸಿನ್ ಏನು, ಅವುಗಳ ಟ್ರೀಟ್ಮೆಂಟ್ ಮಾಡೋದು, ಅವುಗಳ ಆಪರೇಷನ್ ಮಾಡ್ತಕ್ಕಂಥದ್ದು, ಅವು ಯಾವ ರೀತಿ ಕೇರ್ ಮಾಡ್ತಕ್ಕಂಥದ್ದು, ಹಿಡ್ಕೊಳ್ಳೋದು ಹೆಂಗೆ, ಅವುಗಳನ್ನು ಎತ್ಕೊಳ್ಳೋದು ಹೇಗೆ, ಇಂಥದನ್ನ ನಾವು ಹೇಳ್ಕೊಡೋದೇ ಬೇಕಾಗಿಲ್ಲ ಅಂತ ಮಕ್ಕಳಿಗೆ. ಸೊ ಹಾಗಾಗಿ ಯಾವ ಮಕ್ಕಳಿಗೆ ಇಂತಹ ಮನೋಭಾವನೆ ಇದೆ ಅಂಥವ್ರಿಗೆ ಈ ಕೋರ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಪದವಿ ಇಷ್ಟಪಡ್ತಾರೆ, ಆಸಕ್ತಿ ಇರುತ್ತೆ, ಬರ್ತಾರೆ, ಪದವಿಯನ್ನು ಕೂಡ ಮಾಡ್ತಾರೆ, ಅದರಲ್ಲಿ ಉನ್ನತ ಶಿಕ್ಷಣವನ್ನು ಮಾಡಬಹುದು, ರಿಸರ್ಚ್ ಅನ್ನು ಕೂಡ ಮಾಡಬಹುದು. ಆದರೆ ಈ ಪಶುವೈದ್ಯ ಪದವೀಧರರಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಉದ್ಯೋಗದ ಅವಕಾಶಗಳಿದ್ದಾವೆ, ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗ ಉದ್ಯೋಗ ಅವಕಾಶಗಳು ಅಂದ್ರೆ ಮೊದಲೆಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದು ವರ್ಷದಲ್ಲಿ 400 ಜನ ಅಷ್ಟೇ ಪಶುವೈದ್ಯರು ಅಂತ ಮೊದಲೆಲ್ಲ ಹೇಳ್ತಾ ಇದ್ರು. ಒಂದು 10 ಹಿಂದೆ ಯಾರು ವೆಟನರಿ ಡಿಗ್ರಿ ಮಾಡ್ತಾರೋ ಮುಂಚೆನೆ ಅವರು ಗೌರ್ಮೆಂಟ್ ಇಂದಾಗ ಲೆಟರ್ ಬಂದ್ಬಿಡ್ತಿತ್ತು ಅಂತ ಹೇಳ್ತಿದ್ರು. ಕೆಲವೇ ಕೆಲವು ತಿಂಗಳುಗಳಲ್ಲಿ ಅವ್ರಿಗೆ ಕೆಲಸ ಸಿಕ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಬೇಡಿಕೆ ಹೆಚ್ಚು, ಹಾಗಾಗಿ ಆಗ್ಲಿಂದನೂ ಬೇಡಿಕೆ ಇದೆ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಸರ್ಕಾರಿ ಹುದ್ದೆಗಳು ಅಥವಾ ಏನೋ ಸರ್ಕಾರಿ ನೌಕರಿ ಬಿಟ್ಟು ಅದು ಕಡಿಮೆ ಆಗಿದೆ ಅಂತ ಹೇಳೋದು ಒಂದ್ ರೀತಿ. ಒಂದು ಪಾಸಿಟಿವ್ ಸೈಡ್ ಅಲ್ಲಿ ಹೇಳಬೇಕು ಅಂದ್ರೆ ಸರ್ಕಾರಿ ನೌಕರಿಯನ್ನ ಬಿಟ್ಟು ಸಾಕಷ್ಟು ಅವಕಾಶಗಳು ಸಹ ವೆಟನರಿ ಗ್ರಾಜ್ಯುಯೇಟ್ಸ್ಗೆ ಇದೆ. ಆ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತು ಅಂದ್ರೆ ನಾನಾಗಲೇ ASRB ವಿಜ್ಞಾನಿಗಳಾಗಿ ಕೆಲಸ ಮಾಡತಕ್ಕಂತ ಅವಕಾಶ ಅಂತ ಹೇಳಿದೆ. ಮತ್ತೆ ASRB ಅಥವಾ ICR ಕಡೆಯಿಂದನೂ ನೆಟ್ ಎಕ್ಸಾಮ್ಸ್ ಅನ್ನ ಮಾಡ್ತಾರೆ. ಆ ನೆಟ್ ಎಕ್ಸಾಮ್ಸ್ ಮಾಡ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಅಥವಾ ವೆಟನರಿ ಯೂನಿವರ್ಸಿಟಿಗಳಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳ್ತೀವಿ, ಹಾಲು ಮಹಾಮಂಡಳಿಗಳಲ್ಲೂ ಸಹ ವೈದ್ಯರಿಗೆ ಹುದ್ದೆಗಳು ಸಾಕಷ್ಟು ಇರ್ತವೆ, ಅಲ್ಲಿ ಕೆಲಸ ಮಾಡಬಹುದು. ಮತ್ತೆ ಕೆಲವೊಂದು ಈಗ ಸಬ್ಜೆಕ್ಟ್ಸ್ಗಳು, ಈಗ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ, ಸರ್ಜರಿ ಇರ್ಬೋದು, ಮೆಡಿಸಿನ್, ಗೈನಕಾಲಜಿ, ಇಂತಹ ಒಂದು ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗಳು ಅಥವಾ ಪಶುವೈದ್ಯಕೀಯ ಪದವೀಧರರು ಅವರು ಸ್ವಂತವಾಗಿ ಅವರೇ ಒಂದು ಕ್ಲಿನಿಕ್ಗಳನ್ನು ಈ ಮೈಸೂರು, ಬೆಂಗಳೂರು ಅಂತ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಇನ್ಕ್ಲೂಡಿಂಗ್ ಈ ಇನ್ ಪೇಷಂಟ್ ವಾರ್ಡ್ ಇರ್ತದೆ, ಆಪರೇಷನ್ ಥಿಯೇಟರ್ ಇರ್ತದೆ, ಎಕ್ಸ್ರೇ ಫೆಸಿಲಿಟಿ ಮಾಡ್ಕೊಂಡಿರ್ತಾರೆ. ಈ ರೀತಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನು ಮನುಷ್ಯ ಆಸ್ಪತ್ರೆಗಳ ಥರನೇ ಮಾಡಿ ಅಲ್ಲೂ ಸಹ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅವಕಾಶ ಇದೆ. ಇನ್ನು ಪ್ಯಾರಾಕ್ಲಿನಿಕಲ್ ಸಬ್ಜೆಕ್ಟ್ಸ್ ಅಂತ ಬಂತು ಅಂದರೆ ಪ್ಯಾಥಾಲಜಿ ಅಂತೀವಿ, ರೋಗಶಾಸ್ತ್ರ, ಫಾರ್ಮಕಾಲಜಿ ಮತ್ತು ಪ್ಯಾರಾಸೈಟಾಲಜಿ, ಮೈಕ್ರೋಬಯಾಲಜಿ, ಇಂಥ ಒಂದು ವಿಷಯಗಳನ್ನು ಅಲ್ಲಿ ಅಧ್ಯಯನ ಮಾಡಿದವ್ರಿಗೆ ಕೆಲವೊಂದು ಪ್ರೈವೇಟ್ ಕಂಪನಿಗಳಲ್ಲಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳನ್ನು ಸಹ ಕಲ್ಪಿಸಿಕೊಡ್ತಾರೆ. ಆಮೇಲೆ ಈಗ ಒನ್ ಹೆಲ್ತ್ ಅಂತ ಬಂದಿದೆ ಇತ್ತೀಚೆಗೆಲ್ಲ, ವೆಟರ್ನರಿ ಪಬ್ಲಿಕ್ ಹೆಲ್ತ್ ಅಂತ ಬರ್ತೀವಿ. ಯಾಕೆಂದರೆ ಪ್ರಾಣಿಗಳ ಪ್ರಾಡಕ್ಟ್ಸ್ಗಳು, ಹಾಲಿರ್ಬೋದು, ಮಾಂಸ ಇರ್ಬೋದು, ಅವೆಲ್ಲ ಇಂಡೈರೆಕ್ಟ್ ಆಗಿ ಮನುಷ್ಯನ ಒಂದು ಆರೋಗ್ಯದ ಮೇಲೆ ನೇರವಾದ ಪ್ರಭಾವನ ಬೀರ್ತವೆ. ಈ ವೆಟರ್ನರಿ ಪಬ್ಲಿಕ್ ಹೆಲ್ತ್ ಅಂತಕ್ಕಂಥದ್ದು ಒಂದು ದೊಡ್ಡ ಸಬ್ಜೆಕ್ಟ್ ಇವಾಗ. ಆಮೇಲೆ ಲೈವ್ ಸ್ಟಾಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಲ್ಲ, ಇಂಥ ಒಂದು ಮಾಂಸ ಉತ್ಪನ್ನಗಳು, ಹಾಲಿನ ಒಂದು ಗುಣಮಟ್ಟವನ್ನು ಕಾಪಾಡ್ತಕ್ಕಂಥ ಇನ್ಸ್ಟಿಟ್ಯೂಟ್ಸ್ಗಳು, ಇವೆಲ್ಲವನ್ನು ಇಲ್ಲೆಲ್ಲಗಳು ಸಹ ಪಶುವೈದ್ಯರಿಗೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ. ಹಾಗಾಗಿ ಸರ್ಕಾರಿ ಹುದ್ದೆಗಳನ್ನು ಒಂದನೇ ನೆಚ್ಚಿಕೊಳ್ಳದೆ ಇಂಥ ಕಡೆ ಎಲ್ಲ ಕೆಲಸ ಮಾಡ್ತಕ್ಕಂಥ ಅವಕಾಶ ಇರೋದ್ರಿಂದ ಒಂದು ಒಳ್ಳೆ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಕಾರಿ ಅಂತ ನಾನು ಹೇಳ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ಸಂಪರ್ಕ ಸಂಖ್ಯೆಯನ್ನು ಹೇಳ್ಬಿಡಿ ಸರ್. ನನ್ನ ಸಂಪರ್ಕ ಸಂಖ್ಯೆ 9663333 0368 ಮತ್ತೊಮ್ಮೆ ಹೇಳಿ 9663303688. ನೀವು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಬಿ ಸಿ ಗಿರೀಶ್ ಅವರನ್ನ ಸಂಪರ್ಕವನ್ನು ಮಾಡಬಹುದು. ಅವರ ಸಂಪರ್ಕ ಸಂಖ್ಯೆಯನ್ನು ಈಗಾಗಲೇ ನೀಡಲಾಗಿದೆ. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪದವಿಗಳ ಪ್ರವೇಶಾತಿ ಹಾಗೂ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ, ಇದುವರೆಗೂ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶುವೈದ್ಯಕೀಯ